ಕೇಳಿದ್ರೆ ಸೋಮವಾರಪೇಟೆ ತಾಲೂಕಿನ ಬಹುತೇಕ ಭಾಗಗಳಲ್ಲಿ ಕಾಳು ಮೆಣಸು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅನ್ಕೊಂಡು ಹೇಳೋದಿದೆ. ಅದರಲ್ಲೂ ಎತ್ತರದ ಬೆಟ್ಟದ ಭಾಗಗಳಲ್ಲಿ ಕಾಳು ಮೆಣಸು ಬಳ್ಳಿ ಬೆಳೀತದೆ, ಹೂ ಬರೋದು ಅಷ್ಟಕ್ಕಷ್ಟೇ, ಅಥವಾ ಹೂ ಬಂದ್ರೂ ಕಾಳು ಕಟ್ಟೋದು ಕಷ್ಟ, ಕಾಳು ಕಟ್ಟಿದ್ರು ನಿಲ್ಲುವುದಿಲ್ಲ ಅಂತ ಅನ್ಕೊಂಡು ಮಾತಾಡೋದಿದೆ. ತಾಕೇರಿ, ಗರ್ವಾಲೆ, ಶಾಂತಳ್ಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಇದೇ ಸಮಸ್ಯೆ ಅಂತ ಅನ್ಕೊಂಡು ಮಾತಾಡೋದಿದೆ. ಆದ್ರೆ ಕೆಲವೊಬ್ರು ಇದಕ್ಕೆ ಅಪವಾದ ಎನ್ನುವ ರೀತಿಯಲ್ಲಿ ಕಾಳು ಮೆಣಸಿನಲ್ಲಿ ಒಳ್ಳೆ ಇಳುವರಿಯನ್ನ ಪಡಿತಿದ್ದಾರೆ. ನಾವು ಇವತ್ತು ಮಾತನಾಡಿಸಿದೀವಿ ಸೋಮವಾರಪೇಟೆ ತಾಲೂಕು ತಾಕೇರಿಯ ಎನ್ಟಿ ಸುಬ್ಬಯ್ಯ ಅವರನ್ನ. ಸ್ಥಳೀಯವಾಗಿ ಸುಬ್ಬಯ್ಯನವರನ್ನ ರಮೇಶ್ ಅನ್ಕೊಂಡು ಕರೆಯೋದಿದೆ. ಇವತ್ತು ಸುಬ್ಬಯ್ಯನವರು ಕಾಳು ಮೆಣಸಿನಲ್ಲಿ ಏನೇನು ಕೆಲಸ ಮಾಡಿದಾರೆ ಅನ್ನೋದನ್ನ ಹಂಚಿಕೊಳ್ತಾರೆ, ಗಮನಿಸಿಕೊಳ್ಳಿ. ಆ ನಿಟ್ಟಿನಲ್ಲಿ ತಾವು ಹೋದ್ರೆ ಅನುಕೂಲ ಆದಿತ್ತು. ಸುಬ್ಬಯ್ಯನವರೇ, ಕಾಳು ಮೆಣಸನ್ನ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ರಿ? ನಮಸ್ಕಾರ. ಕಾಳು ಮೆಣಸಿನ ನಾವು ಹೊಸದ ಗಿಡ ಹಾಕಿ ಒಂದು 6-7 ವರ್ಷ ಆಗಿದೆ. ಒಂದು 3 ವರ್ಷದಿಂದ ಚೆನ್ನಾಗಿ ಕ್ರಾಪ್ ಬರ್ತಾ ಇದೆ ಕಾಳು ಮೆಣಸು. ಎಷ್ಟು ಬಳ್ಳಿಗಳಿದಾವೆ, ಹೇಗೆ ಬೆಳೆಸಿದ್ರಿ? ಮೊದಲು ಒಂದೇ ಸರಿ 4,000-5,000 ಬಳ್ಳಿ ಹಾಕಿದ್ವಿ. ಅದೆಲ್ಲ ಹೊರಗಡೆ ತೋಟಗಳಿದಾವೆ. ಮನೆ ಹತ್ರ ತೋಟದಲ್ಲಿ ಒಂದು 700-800 ಬಳ್ಳಿ ಇದಾವೆ. ಅದಕ್ಕೆ ನಾವು ಸ್ವಲ್ಪ ಒಳ್ಳೆ ಸಗಣಿ ಗೊಬ್ಬರ, ಸ್ಪ್ರಿಂಕ್ಲೇಯರ್, ಮೊದಲು ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಅದಕ್ಕೆ ಅದನ್ನೆಲ್ಲ ಪೈಪ್ ಕಟ್ಟಿ 1-2 ವರ್ಷ ಬೆಳೆಯ ತನಕ ಮಾಡಿದ್ವಿ. ಆಮೇಲೆ ಅದನ್ನ ಈಗ ಮಾಡ್ತಾ ಇಲ್ಲ, ಈಗ ಏನಾದ್ರೆ ಸ್ಪ್ರಿಂಕ್ಲೇಯರ್ ಮಾಡ್ತೀವಿ. ಅದರಿಂದ ಸ್ವಲ್ಪ ಇಳುವರಿ ಚೆನ್ನಾಗಿದೆ. ಇಳುವರಿನೇ ಬರೋದಿಲ್ಲ, ಬರೀ ಬಳ್ಳಿಗಳಿದಾವೆ, ಏನು ಅಷ್ಟಕ್ಕಷ್ಟೇ ಅಂತ ಅನ್ಕೊಂಡು ಹೇಳೋದಿದೆ. ಒಂದೊಂದಾಗಿ ಹೇಳಿ, ಏನೇನು ಕೆಲಸಗಳನ್ನ ಮಾಡ್ತಿದ್ರಿ? ನಿಮ್ದು ತಾಕೇರಿ ಗ್ರಾಮ, ನಿಮ್ಮ ಮನೆ ಪಕ್ಕದಲ್ಲೇ ಬಳ್ಳಿಗಳು ಚೆನ್ನಾಗಿದ್ದಾವೆ, ಹೋದ ವರ್ಷ ಎಷ್ಟು ಇಳುವರಿ ಬಂತು, ಇತ್ಯಾದಿ ಸಂಗತಿಗಳನ್ನ ಮಾತಾಡ್ತಾ ಹೋಗೋಣ. ಹೌದು, ಹಾಗೆ ಹೇಳ್ತಾರೆ ತಾಕೇರಿಲಿ ಮೆಣಸು ಬರೋದಿಲ್ಲ ಅಂತೇಳಿ. ನಾವು ಒಂದು 3 ವರ್ಷದಿಂದ ಅದಕ್ಕೆ ಸ್ಪೆಷಲ್ ಆಗಿ ಸ್ವಲ್ಪ ಸ್ಪ್ರೇ ಎಲ್ಲ ಜಾಸ್ತಿ ಹೊಡ್ಕೊಂಡು ಬಂದ್ವಿ, ನೋಡೋಣ ಅಂತೇಳಿ. ಫೆಬ್ರವರಿ 1 ಮರ ಎಲ್ಲ ಓಪನ್ ಮಾಡಿ ನೋಡಿದ್ವಿ. ಆಮೇಲೆ April 10 ಒಂದ್ಸರಿ ಚೆನ್ನಾಗಿ ನೀರು ಕೊಟ್ಟಿವಿ ಅದಕ್ಕೆ. ಮೊದಲು ಅದಕ್ಕೆ ಮೈಕ್ರೋ ಸ್ಪ್ರಿಂಕ್ಲೇರ್ ಮಾಡ್ತಾ ಇದ್ವಿ, ಆದ್ರೂ ನೀರು ಸಾಲೋದಿಲ್ಲ ಅಂತೇಳಿ ಮತ್ತೆ ಸ್ಪ್ರಿಂಕ್ಲೇರೇ ಹೊಡೆದ್ವಿ. ಫಸ್ಟ್ ಫೆಬ್ರವರಿಲಿ ಮರಗಸಿ ಮಾಡ್ತೀವಿ, ಆಮೇಲೆ February 10-15 ನೀರು ಚೆನ್ನಾಗಿ ಸ್ಪ್ರಿಂಕ್ಲೇರ್ ಮಾಡಿ ನೋಡಿದ್ವಿ. ಅಂದ್ರೆ ಮಳೆ ಬರೋದ್ರೊಳಗೆ ಅದನ್ನ ಹಸೂರು ಮಾಡಬೇಕು, ತಿರಿ ದಾಟಿ ಅದು ಹಸೂರು ಬಂದಾದ ತಕ್ಷಣ ಅದಕ್ಕೆ ಜೊತೆಯಲ್ಲಿ ಒಂದು ಸ್ಪ್ರೇ ಮಾಡಬೇಕು. ಅಂದ್ರೆ ನಾವು ಬೇವಷ್ಟಿ ನೋಡಿದ್ವಿ March 15. ಆಮೇಲೆ ಅದಕ್ಕೆ ನೀರೆಲ್ಲ ಹೊಡೆದಾದ ಬೇವಷ್ಟಿನ ಹೊಡೆದ ಮೇಲೆ April ಎಲ್ಲ ತಿರಿ ದಾಟಕ್ ಬರ್ತದೆ, ಅದು ಸ್ವಲ್ಪ ಸ್ವಲ್ಪ ದಾಟುತ್ತೆ. ಹಾಗೆ ಪುನಃ ಒಂದು May 1 ಅಥವಾ May 1 ಒಳಗೆ ಸುಣ್ಣ ಮೈಲ್ ಹೊಡಿತೀವಿ. ಆಮೇಲೆ ಅದು ಚಿಗುರೆಲ್ಲ ದಾಟಿ ಚೆನ್ನಾಗಿದ್ ಬಂದಾದ್ಮೇಲೆ ಕಂಪನಿ ಗೊಬ್ಬರ ಮತ್ತೆ ನಾವು ಇದುವರೆಗೆ ಹಾಕಿಲ್ಲ ಅದಕ್ಕೆ, ಯಾಕಂದ್ರೆ ಮೊದಲು ಹಾಕ್ತಾ ಇದ್ವಿ. ಈಗೇನ ಗೊಬ್ಬರದ ಅವಶ್ಯಕತೆ ಇಲ್ಲ ಅಂತ ಕಾಣಿಸ್ತದೆ. ಒಟ್ಟು ಬೋರ್ಡೋ ದ್ರಾವಣ ಆಮೇಲೆ ಶಿಲೀಂಧ್ರ ನಾಶಕ ಬಾವಿಸ್ಟಿನ್ ಹೇಳ್ತಾ ಇದ್ರಿ, ಎಷ್ಟು ಸಾರಿ ಸಿಂಪಡಣೆ ಮಾಡ್ತೀರಿ? March ಒಂದು ಬಯೋಸ್ಟೈನ್ ಫಸ್ಟ್ ಹೊಡೆದು ಬಿಡ್ತೀವಿ, ಒಂದು ಬ್ಯಾರ್ಲಿಗೆ 1/2 kg ಹಾಕಿ ಬಯೋಸ್ಟೈನ್ ಮಾಡ್ತೀವಿ. ಆಮೇಲೆ ಒಂದು 40-45 ದಿವಸ ಬಿಟ್ಟು ಸುಣ್ಣ ಮೈಲ್ತೇವೆ, ತಂದು ಹೊಡಿತೀವಿ. ಆಮೇಲೆ ಮಳೆಗಾಲದಲ್ಲಿ ಸ್ವಲ್ಪ ಶೀತ ನೀರು ಬಂದು ನಿಲ್ಲಂತ ಜಾಗ ಎಲ್ಲ ತೋಡೆಲ್ಲ ಕ್ಲೀನ್ ಮಾಡ್ಕೋತೀವಿ. ಅದರಿಂದ ನಮಗೆ ಏನು ತೊಂದರೆ ಆಗಿಲ್ಲ ಇದುವರೆಗೆ. ಚಿಕ್ಕದಲ್ಲಿ ಮಾತ್ರ ಒಂದು 3 ವರ್ಷ ಸಗಣಿ ಗೊಬ್ಬರ, ಕಂಪನಿ ಗೊಬ್ಬರ ಕೊಡ್ತಾ ಇದ್ವಿ, ಈಗ ಅದ್ರ ಮೇಲೆ ಗೊಬ್ಬರನೇ ನಿಲ್ಸಿದೀವಿ ನಾವು. ಅದು ಒಂದು ಕಾರಣ ಇರ್ಬೋದು, ಬೆಳೆ ಹಾಳಾಗೋದಿಲ್ಲ ಮತ್ತೆ ರೋಗ ಕಮ್ಮಿ ಇರ್ಬೋದು ಅಂತ ನಮ್ಮ ಅನಿಸಿಕೆ. ಮಳೆಗಾಲದ ಮಧ್ಯದಲ್ಲಿ ಅಥವಾ ಮಳೆಗಾಲ ಮುಗಿದ ಬಳಿಕ ಬೋರ್ಡ ದ್ರಾವಣವನ್ನು ಮತ್ತೊಮ್ಮೆ ಸಿಂಪಡಣೆ ಮಾಡ್ತೀರಾ ಹೇಗೆ? ಹೌದು, ಮಳೆ ಮುಗಿಯ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ಅದರ ರೋಗ ಕಾಣಿಸ್ತಾ ಇದ್ರೆ ಅದಕ್ಕೆ ಒಂದು ಸ್ಪ್ರಿಂಟ್ ಮತ್ತೆ ಬ್ಲೂ ಕಾಫರ್ ಅಂತ ಬರ್ತದೆ, ಅದು ಸ್ವಲ್ಪ ಡ್ರಂಚ್ ಮಾಡ್ತೀವಿ. ಅಂತ ಗಿಡಗಳು ನೋಡಿ, ಮತ್ತೆ ಎಲ್ಲಾ ಗಿಡಗಳು ಮಾಡೋದಿಲ್ಲ, ಸ್ವಲ್ಪ ಅದೇ ಎಲೆ ಉದುರು ಮತ್ತೆ ಕೆಂಪು ಬರ ಕಂಡಲ್ಲಿ ಆಗ ನಾವು ಈ ತರ ಔಷಧಿನ ಇದು ಮಾಡ್ತೀವಿ. ಒಟ್ಟು ಎಷ್ಟು ಬಳ್ಳಿಗಳು ಮನೆ ಹತ್ರ ಇದಾವೆ, ಹೋದ ಸಾರಿ ಎಷ್ಟು ಇಳುವರಿ ಸಿಕ್ಕಂತಾಯ್ತು? ನಮ್ಮಲ್ಲಿ ಮನೆ ಹತ್ರ ಒಂದು 1,000 ಬಳ್ಳಿ ಅಂದಾಜು ಹಾಕಿದೀವಿ, ಚಿಕ್ಕದಲ್ಲಿ ಒಂದು 200-300 ಬಳ್ಳಿ ಹೋಗಿರ್ಬೋದು. ಫಸ್ಟ್ ವರ್ಷ ನಮಗೆ ಒಂದು 600 kg ಅಷ್ಟು ಸಿಕ್ತು 3ನೇ ವರ್ಷದಲ್ಲಿ. ಅದರ ಮೇಲೆ ಕಳೆದ ವರ್ಷನೂ ಪುನಃ ನಮಗೊಂದು 1,000 kg ಹತ್ತಿರ ಸಿಕ್ತು. ಈ ಸರಿ ಅಂತೂ ತುಂಬಾನೇ ಜಾಸ್ತಿ, ಅಂದ್ರೆ ನಮ್ಮ ಇಳುವರಿ ಆ ಗಿಡಿನ ಲೆಕ್ಕದಲ್ಲಿ ನೋಡುವಾಗ ಒಂದು 1,000-1,300 kg ಈಗ ಇಳುವರಿ ಬಂದಿದೆ ಒಂದು 700 ಗಿಡಗೆ. ಬಹಳ ಮುಖ್ಯವಾಗಿ ಬಳ್ಳಿಗಳ ಮೇಲೆ ಬಿಸಿಲು ಬೀಳೋ ರೀತಿಯಲ್ಲಿ ಮಾಡ್ಕೊಳ್ತಾರೆ. ಫೆಬ್ರವರಿಯಲ್ಲಿ ಮರಕಪಾತು ಮಾಡಿಕೊಂಡು ಆಮೇಲೆ ನೀರು ಕೊಟ್ಕೊಂಡು ಬಳ್ಳಿ ಹಸರಾಗಿರೋ ರೀತಿಯಲ್ಲಿ ನೋಡ್ಕೊಳ್ತಾರೆ. ಆಮೇಲೆ ಸಗಣಿ ಗೊಬ್ಬರ ಇತರ ಸಿಂಪರಣೆಯನ್ನ ಕೈಗೊಳ್ಳೋದ್ರಿಂದ ಅನುಕೂಲ. ಬೇರೆ ಕಡೆ ನೀವು ನೋಡಿದಿರಿ, ಅಲ್ಲಿ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಏನ್ ಹೇಳ್ತೀರಿ? ಹೌದು, ತಾಕೇರಿಯಲ್ಲಿ ಮೆಣಸು ಆಗದೇ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಮತ್ತೆ ಹೊರಗಡೆ ನೋಡುವಾಗ ಬರೀ ಮಳೆಗೆ ಮೆಣಸು ಸೆಟ್ ಆಗುತ್ತದೆ, ಆದ್ರೆ ನಮ್ಮೂರಲ್ಲಿ ಆತರ ಅಲ್ಲ. ಮಳೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅದನ್ನ ನಾವು ಮಳೆ ಬರೋದ್ರೊಳಗೆ ಫಸ್ಟ್ ಮರಗಸಿ ಮಾಡ್ಬೇಕು, ಮಾಡಿ 1 ತಿಂಗಳು ಬಾಡಕ್ ಬಿಟ್ಟು ಆಮೇಲೆ ಸ್ಪ್ರಿಂಕ್ಲೇರ್ ಮಾಡಿದ್ರೆ, ಅಂದ್ರೆ ಇಲ್ಲಿಗೆ ಒಂದು 3 ಇಂಚು ಮಳೆ ಬರೋದ್ರೊಳಗೆ ಒಂದು 10 ಇಂಚು ಮಳೆ ಬರೋಷ್ಟು ಅದನ್ನ ಹದ ಮಾಡಿದ್ರೆ ಅದು ಬೇಗ ತಿರಿ ಬಂದು ಗಟ್ಟಿ ಆಗುತ್ತೆ. ಆಮೇಲೆ ಹಸಿರು ಬರೋದ್ರೊಳಗೆ ನಾವು ಸ್ಪ್ರಿಂಕ್ಲೇರ್ ಮಾಡಿ ಅದನ್ನ ಗಾಳಿಗೆ ಏನು ಬೀಳದಾಗೆ ಗಟ್ಟಿ ಬೆಳೆದು ಬಂದ್ರೆ ಅದು ಮತ್ತೆ ಏನು ಆಗೋದಿಲ್ಲ. ಅದರಿಂದ ನಮ್ಮಲ್ಲಿ ಮೆಣಸು ಆಗುತ್ತೆ ಅಂತ ಅನುಭವ. ಎಂತೆಂತ ಮರಗಳಿಗೆ ಕಾಳು ಮೆಣಸನ್ನ ಹಬ್ಸಿದಿರಿ? ನಾನು ಮೆಣಸು ಬೆಳೆಯೋಕ್ಕಾಗಿ ಒಂದು 10 ಅಡಿಗೆ 12 ಅಡಿಗೆ ಎಲ್ಲ ಒಂದು ಪಾನಳ ಇಟ್ಟೆ ಫಸ್ಟ್. ಆ ಪಾನಳಕ್ಕೆ ಆ ವರ್ಷನೇ ಮೆಣಸು ಹಾಕಿದೀನಿ, 5-6 ವರ್ಷ ಆಯ್ತು. ಆಮೇಲೆ ಸಿಲ್ವರ್ ಇದೆ, ಸಿಲ್ವರ್ಗೂ ಮೆಣಸು ಹಾಕಿದೀವಿ. ಮತ್ತೆ ಕಡಮರಗಳಲ್ಲೆಲ್ಲರೂ ಸಾಧಾರಣ ಮೆಣಸಿದೆ. ಅದಕ್ಕಾಗಿ 1.5 ಎಕರೆ ಜಾಗದಲ್ಲಿ ಒಂದು 8 ಅಡಿ 10 ಅಡಿಗೆ ಪಾನಳ ಇಟ್ಟು ಪಾನಳಕ್ಕೆ ಮೆಣಸು ಹಾಕಿ ಹಬ್ಬಿಸಿರು ಸರ್. ಬೇರೆ ಮರಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಹಾಲ್ವಣ ಅಥವಾ ಪಾಲ್ವಣ ಇದು ಹೇಗೆ ಕಾಳು ಮೆಣಸಿಗೆ ಪೂರಕವಾಗುತ್ತೆ, ಹೇಗೆ ಕಾಳು ಮೆಣಸು ಇದರೊಂದಿಗೆ ಬೆಳೀತದಂತ ಹೇಳ್ತೀರಿ? ಹೌದು, ನಾವು ಬೇರೆ ಮರಕ್ಕೆ ಹೋಲಿಸಿದ್ರೆ ಪಾನವಾಳ ತುಂಬಾ ಒಳ್ಳೇದು. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ನೀರಿನಂಶ ಇರ್ತದೆ, ಅದರಿಂದ ಅದು ನಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. 4 ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗಿದೆ, ಅದರಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಪಾನಳ ಚಿಗುರು ಸ್ವಲ್ಪ ಜಾಸ್ತಿ ಬರ್ತದೆ, ಅದೊಂದು ಖರ್ಚು ಬಿಟ್ರೆ ಮತ್ತೆ ತುಂಬಾ ಒಳ್ಳೇದು ಪಾನಳ. ಎಷ್ಟು ಎತ್ತರದವರೆಗೆ ಇಲ್ಲೆಲ್ಲ ನೀವು ಬೆಳೆಸಿಕೊಂಡು ಇಳುವರಿ ಪಡ್ಕೊಳ್ತದ್ರಿ ಕಾಳು ಮೆಣಸಿನಲ್ಲಿ? ಕಾಳು ಮೆಣಸಿನಲ್ಲಿ ಇದ್ರೆ ಬೆಳೆದಾಗೆ ಪಾನಳ ಎತ್ತರ ಮಾಡ್ಕೊ ಹೋಗ್ಬೇಕು. ಫಸ್ಟ್ ಒಂದು 5 ಅಡಿ ಪಾನಳ ಹಾಕಿದ್ವಿ, ಆಮೇಲೆ 2 ವರ್ಷದಿಂದ ಅದಕ್ಕೆ ಒಂದು ಚಿಗುರು ಬಿಟ್ಕೊ ಬರ್ತೀವಿ. ಈಗ ಸುಮಾರು 8-10 ಅಡಿ 15 ಅಡಿ ತನಕ ಇದ್ದೇವೆ. ಅದರಿಂದ ಅದ್ರ ಮೇಲೆ 2 ಕೊನೆ 3 ಕೊನೆ ಬಿಡ್ತೇವೆ. ಆದ್ರಿಂದ ಅದು ಚೆನ್ನಾಗಿ ಬಂದಿದೆ, ಏನ್ ತೊಂದರೆ ಆಗಿಲ್ಲ. ಕಾಳು ಮೆಣಸಿನೊಂದಿಗೆ ರೋಬಸ್ಟ ಕಾಫಿ ಇದೆಯಾ, ಅರೇಬಿಕಾ ಕಾಫಿ ಅನ್ನ ಹಾಕೊಂಡಿದ್ದೀರಾ, ಹೇಗೆ? ಹೌದು, ಕಾಳು ಮೆಣಸು ಇದ್ರೊಳಗೆ ಪೂರ್ತಿ ರೋಬಸ್ಟ್ ಹಾಕಿದೀವಿ, ಸಿಂಟಾರ್ ಅದು ಚೆನ್ನಾಗಿತ್ತು. ಆಮೇಲೆ ಏನಾಯ್ತು ಅಂದ್ರೆ ಏಲಕ್ಕಿ ಸ್ವಲ್ಪ ರೇಟ್ ಬರೋದ್ರಿಂದ ಮಂಜರಾಬಾದ್ ಅಂತ ಹೇಳಿ ಸ್ವಲ್ಪ ಏಲಕ್ಕಿನ ಅದರೊಳಗೆ ಇಟ್ಟಿವಿ, ಅದನ್ನು ತುಂಬಾ ಚೆನ್ನಾಗಿ ಬಂತು. ಆಮೇಲೆ ಏಲಕ್ಕಿ ರೇಟ್ ಕಮ್ಮಿ ಆದ್ರಿಂದ ಏಲಕ್ಕಿನ ತೆಗೆದು ಬರೀ ಮೆಣಸು ಮತ್ತೆ ರೋಬಸ್ಟನ್ನ ಇಟ್ಕೊಂಡಿದೀವಿ. ಆಗೋದಿಲ್ಲ ಆಗೋದಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ರೆ ಪ್ರಯೋಜನ ಇಲ್ಲ, ಪರಿಹಾರಗಳನ್ನ ಹುಡುಕ್ತಾ ಹೋಗ್ಬೇಕು. ಈಗ ಬಳ್ಳಿ ಬೆಳೀತಂತಂದ್ರೆ ಫಸಲು ಬಂದೇ ಬರುತ್ತೆ ಅನ್ನೋ ಒಂದು ಭರವಸೆಯಿಂದ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕು. ಇದರಲ್ಲೇನು ಗಂಡು ಬೇರೆ ಹೆಣ್ಣು ಬೇರೆ ಅನ್ನೋ ತರ ಇರುವುದಿಲ್ಲ ಕಾಳು ಮೆಣಸಲ್ಲಿ. ಆದ್ರೆ ಬಳ್ಳಿ ಬೆಳೀತು, ಹೂವು ಯಾಕೂ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಅಥವಾ ಹೂವು ಬಂತು ಕಾಯಿ ಯಾಕೂ ಅಷ್ಟು ಚೆನ್ನಾಗಿ ಮೂಡ್ತಾ ಇಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡುವಾಗ ಇದಕ್ಕೆ ಏನು ಪರಿಹಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನುಭವಿ ರೈತರನ್ನ ಅಥವಾ ತಜ್ಞರನ್ನ ಸಂಪರ್ಕ ಮಾಡಿಕೊಂಡು ಕೆಲಸ ಮಾಡಿದ್ರೆ ಒಳ್ಳೇದು. ನೀವು ಹೇಳ್ತಾ ಇದ್ರಿ ಫೆಬ್ರವರಿಯಲ್ಲಿ ಮರಕಪಾತು ಮಾಡ್ಕೊಳ್ತೀನಿ ಅಂತ, ಯಾರು ಹೇಳಿದ್ರು, ಎಲ್ಲಿ ತಿಳ್ಕೊಂಡ್ರಿ? ಹೌದು, ನಮ್ಮ ನೆಂಟರಿಷ್ಟರು ಎಲ್ಲ ಮೆಣಸು ಎಲ್ಲ ತುಂಬಾ ಚೆನ್ನಾಗಿ ಬೆಳೀತಾ ಇದಾರೆ, ನೋಡುವ ಅಂತ ಹೇಳಿ ನಾನು ಬರೀ ಮೆಣಸನೇ ಸಪರೇಟ್ ಆಗಿ ಮನೆ ಹತ್ರ 1.5 ಎಕರೆಯಷ್ಟು ಜಾಗ ಇದೆ, ಅದರಲ್ಲಿ ಫಸ್ಟ್ ಏಲಕ್ಕಿ ಇತ್ತು, ಅದರೊಳಗೆಲ್ಲ ಪಾನಳನ ಹಾಕಿ ಅದೇ ವರ್ಷನೇ ಮೆಣಸು ಹಾಕಿದೆ ನಾನು. ಅದು 3 ವರ್ಷಕ್ಕೆ ಫಸಲು ಕೊಡೋಷ್ಟು ಬೆಳೆದು ಬಂತು. ಅದಕ್ಕೆ ಸಗಣಿ ಗೊಬ್ಬರ ಅದು ಇದು ಫೀಡ್ ಮಾಡಿದ್ವಿ ಚೆನ್ನಾಗಿ ಫಸ್ಟ್. ಆಮೇಲೆ ಇವಾಗಂತೂ ನಾವು ಗೊಬ್ಬರ ಆಗಿ ಟಚ್ ಮಾಡೋದಿಲ್ಲ, ಅದಕ್ಕೆ ಯಾವ ಕಂಪನಿ ಗೊಬ್ಬರ ಆಗಲಿ ಯಾವ್ದು ಹಾಕೋದಿಲ್ಲ. ಮೆಣಸಿಗೆ ಸ್ವಲ್ಪ ಸಗಣಿ ಗೊಬ್ಬರ ಅದು ಇದು ಹಾಕ್ತೀವಿ ಅಷ್ಟೇ ಬಿಟ್ರೆ. ಮತ್ತೆ ನೋಡೋವಾಗ ಅನಿಸ್ತು ನಮಗೆ ಈ ತರ ಮಾಡಿದ್ರೆ ಆಗ್ಬೋದ ಅಂತ ಹೇಳಿ, ಮತ್ತೆ ನೋಡೋಣ ಅಂತ ಹೇಳಿ ಫೆಬ್ರವರಿ ಟೈಮಿಗೆ ಅದನ್ನೆಲ್ಲ ಮರಗಸಿ ಮಾಡಿ ಆಮೇಲೆ ಮೇಲೆ ಒಂದ್ ಸ್ವಲ್ಪ ಬಾಡಕ್ಕೆ ಬಿಟ್ವಿ, ಆಯ್ತು. ಮತ್ತೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಫುಲ್ ನೀರ್ ಕೊಟ್ಟು ನೋಡಿದ್ವಿ 1 ವರ್ಷ. ಇಲ್ಲಿ ಸುಮಾರು ಸುತ್ತಮುತ್ತ ಜನಗಳೆಲ್ಲ ಬಂದು ನೋಡಿದರೆ ಹೊರಗಡೆ ಹೇಗೆ ಮೆಣಸು ಬರ್ತದೆ ಅದೇ ತರ ತೀರಿ ಅಷ್ಟೇ ಉದ್ದನ ಬರ್ತದೆ, ಅದೇ ತರನು ತುಂಬಾ ಚೆನ್ನಾಗೂ ಇದೆ, ಮತ್ತೆ ತೂಕನು ಚೆನ್ನಾಗಿ ಬರ್ತದೆ. ಪುನಃ ನೋಡೋಣ ಅಂತ ಮುಂದಿನ ವರ್ಷ ಅದೇ ತರ ಕೆಲಸ ಮಾಡಿದ್ವಿ. ಕ್ರಾಪ್ ಅಂತೂ ಸ್ವಲ್ಪ ಜಾಸ್ತಿನೇ ಬಂತು. ಪುನಃ ಅದೇ ತರ 3ನೇ ವರ್ಷನೂ ಮಾಡಿದ್ವಿ, 3 ವರ್ಷ ಕಂಟಿನ್ಯೂಸ್ ಬಂದಿದೆ. ಕಳೆದ ವರ್ಷ ಆಚೆ ವರ್ಷ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಈ ವರ್ಷ ರೇಟ್ ಚೆನ್ನಾಗಿದೆ, 520 ರೂಪಾಯಿ ಕೊಟ್ಟಿದ್ವಿ, ಒಳ್ಳೆ ಇಳುವರಿ ಸರ್. ಅದು ಸಗಣಿ ಗೊಬ್ಬರ ಅಲ್ದಲ್ಲೇ ಮೀನಿನ ಗೊಬ್ಬರ ಅಥವಾ ಬೇವಿನ ಹಿಂಡಿ ಟ್ರೈಕೋಡರ್ಮಾ ಈ ತರದೇನಾದರೂ ಹಾಕ್ತಿದ್ರ? ಹೌದು, ಟ್ರೈಕೋಡರ್ಮಾ ಅಂದ್ರೆ ಸಗಣಿ ಗೊಬ್ಬರಕ್ಕೆ ಮಿಕ್ಸ್ ಮಾಡಿ ಹಾಕ್ತೀವಿ ನಾವು. ಸಗಣಿ ಗೊಬ್ಬರ ಮತ್ತೆ ಕುರಿ ಗೊಬ್ಬರ ತಂದು ಅದಕ್ಕೆ ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ ಮುಚ್ಚಿ ಇಡ್ತೀವಿ. ಆಮೇಲೆ ಅದನ್ನ ಬುಡಕ್ಕೆ ಎಲ್ಲ ಹಾಕಿ ಮತ್ತೆ ಮುಚ್ಚಿದು ಇದೇನೇನು ಮಾಡಿಲ್ಲ, ಸ್ವಲ್ಪ ಮಣ್ಣೆಲ್ಲ ಏರಿಸಿದೀವಿ. ಅದನ್ನ ಇನ್ನೂ ಚೆನ್ನಾಗಿ ಮಾಡಿದ್ರೆ ಇನ್ನೂ ಇಳುವರಿ ಬರಬಹುದು ಅಂತ ನನ್ನ ಅಭಿಪ್ರಾಯ. ಸುಣ್ಣನ ಹಾಕ್ತೀರ? ಸುಣ್ಣನ ತೋಟಕ್ಕೆ ಚೆಲ್ತೀವಿ, ಬುಡ್ಕಾಗಿ ಆಗಿಲ್ಲ, ಒಂದು 3 ವರ್ಷ ಆಯ್ತು ಸುಣ್ಣನ ಮಣ್ಣಿಗೆಲ್ಲ ಚೆನ್ನಾಗಿ ಚೆಲ್ತಾ ಇದೀವಿ. ನೋಡಿ, ಕಾಳು ಮೆಣಸು ಮಲೆನಾಡಿನ ಒಂದು ರೀತಿಯ ಮುದ್ದಿನ ಬೆಳೆ. ಇದನ್ನ ಬೆಳೆಸುವ ಸಂದರ್ಭದಲ್ಲಿ ಫಸಲನ್ನು ಚೆನ್ನಾಗಿ ಬರಲಿಕ್ಕೆ ಕೆಲವೊಂದು ಕೆಲಸ ಕಾರ್ಯಗಳನ್ನ ಮಾರ್ಪಾಡುಗಳನ್ನ ಮಾಡ್ಕೊಂಡ್ರೆ ಒಳ್ಳೇದೆ. ಕೆಲವೊಂದು ತೋಟಗಳಲ್ಲಿ ನೆರಳು ಹೆಚ್ಚಿಗಿದ್ರು ಹೇಗೋ ಬರುತ್ತೆ ಅಂತ ಅನ್ಕೊಂಡು ಮಾತಾಡೋದಿದೆ, ಆದ್ರೆ ನೆರಳು ಹೆಚ್ಚು ಆಗ್ಬಾರ್ದು ಅಥವಾ ಬಿಸಿಲನ್ನು ಹೆಚ್ಚಿಗೆ ಬಳ್ಳಿಗಳ ಮೇಲೆ ಬೀಳಬಾರದು, ಏನಂತೀರಿ? ಹೌದು, ನಮ್ಮಲ್ಲಿ ಮೆಣಸು ಆಗೋದಿಲ್ಲ ಅಂತ ಎಲ್ಲ ಹೇಳ್ತಾರೆ, ನಾವು ಅದನ್ನೇ ನೋಡೋಣ ಅಂತ ಮಾಡಿದ್ದು. ಮಳೆ ಸ್ಟಾರ್ಟ್ ಆಗೋದ್ರೊಳಗೆ ಮೆಣಸು ತಿರಿ ಬಂದು ಅದು ಗಟ್ಟಿ ಬಂದ್ರೆ ಯಾವ ಗಾಳಿ ಬೀಸಿದ್ರು ಅದು ಬೀಳೋದಿಲ್ಲ. ಹಾಗಾಗಿ ಒಂದ್ಸರಿ ನೋಡಾಗ ನಮಗೆ ಅನಿಸ್ತು, ಮತ್ತೆ ಅದೇ ತರ ನಾವು ಫೆಬ್ರವರಿಗೆ ನೀರು ಉಣಿಸ್ತೀವಿ. ಆಮೇಲೆ ಮಾರ್ಚಿಗೆ ಒಂದು ಬಯೋಸ್ಟ್ ನೋಡಿದೀವಿ, 1/4 ಕೆಜಿ ಅಷ್ಟು ಒಂದು ಬ್ಯಾರಲ್ಗೆ ಹಾಕಿ ಪುನಃ ಒಂದು 40-45 ದಿವಸ ಬಿಟ್ಟು ಹೊಳವಾಗಿ ನೋಡ್ಕೊಂಡು ಮೈಲ್ತದ ಸುಣ್ಣನ ಸಿಂಪಡಣೆ ಮಾಡ್ತೀವಿ. ಮತ್ತೆ ಏನಾದ್ರು ಹುಳ ಗಿಳ ಇದ್ರೆ ಬೇರೆ ಏನಾದ್ರೂ ಸ್ವಲ್ಪ ಅದಕ್ಕೆ ಔಷಧಿನ ಮಿಕ್ಸ್ ಮಾಡ್ಕೊಡ್ತೀವಿ ಅಷ್ಟೇ. ಫೆಬ್ರವರಿಯಲ್ಲಿ ಮರಕಪಾತು ಮಾಡಿಕೊಂಡು ನೀರು ಉಣಿಸ್ತಿರಲ್ಲ, ಮುಂದೆ ಹೂವಾಗುವ ಒಂದು ಕ್ರಿಯೆ ಅಥವಾ ನಿಮ್ಮ ಕಟಾವಿಗೆ ಏನಾದರೂ ಅಡೆತಡೆ ಅಥವಾ ಸಮಸ್ಯೆ ಆಗಿರೋದನ್ನ ಗಮನಿಸಿದ್ರೆ ಅಥವಾ ಏನು ಸಮಸ್ಯೆ ಇಲ್ವಾ? ಹೌದು, ನಾವು ನೋಡುವಾಗೆ ಫೆಬ್ರವರಿಯಲ್ಲಿ ನೀರು ಹಾಕಿದ್ರಿಂದ ಅದು ಮಳೆ ಬೀಳೋದಕ್ಕೂ ಮೊದಲು ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೀರು ಕೊಟ್ರೆ ಒಂದು 10 ದಿವಸಕ್ಕೂ ಮೊದಲು ನೀರು ಚೆನ್ನಾಗಿ ಹೀರಿರ್ತದೆ. ಅದ್ರ ಮೇಲೆ ಮಳೆ ಒಂದು 2-3 ಇಂಚ್ ಬಿದ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ತಿರಿ ಬರೋದು ಬಾರಿ ಒಳ್ಳೇದಾಗುತ್ತದೆ. ಮತ್ತೆ ನನ್ನ ಅನಿಸಿಕೆ ಅದು ತಿರಿ ಬರೋದ್ರೊಳಗೆ ಒಂದು ಸ್ಪ್ರೇ ಮಾಡ್ಕೋಬೇಕು, ಆಗ ಅದರ ಡ್ರಾಪಿಂಗ್ಸ್ ನಿಲ್ಬಹುದು ಅಂತ ಕಾಣಿಸ್ತದೆ. ಹಾಗಾಗಿ ನಾವು ಕಂಟಿನ್ಯೂ 3 ವರ್ಷದಿಂದ ಬಯೋಸ್ಟೋನ್ ಒಂದು ಸ್ಪ್ರೇ ಮಾಡಿ 45 ದಿವಸಕ್ಕೆ ಒಂದು ಬೋರ್ಡ್ ಹೊಡಿತಾ ಇದೀವಿ. ಅದರಿಂದ ಮೆಣಸು ಚೆನ್ನಾಗಿ ನಿಲ್ತಾ ಇದೆ. ನಿಮ್ಮಲ್ಲಿ ಕಟಾವು ಯಾವ ತಿಂಗಳಲ್ಲಿ ಮುಗಿಯುತ್ತೆ? ನಮ್ದು ಈ ವರ್ಷ ಜನವರಿ 15 ಮೇಲೆ ಫೆಬ್ರವರಿ ತನಕ ಬಂತು ಕಟಾವು. ಬೇರೆ ಕಡೆಲ್ಲ ಬೇಗ ಜನವರಿ ಫಸ್ಟ್ ವೀಕ್ ಅಲ್ಲಿ ಕುಯ್ತಾರೆ. ನಾನು ಸ್ವಲ್ಪ ತೂಕ ಕಮ್ಮಿ ಬರ್ತದೆ ಅಂತ ಹೇಳಿ ನೋಡೋಣ. ಈ ವರ್ಷ ಸ್ವಲ್ಪ ಹಣ್ಣು ಬರ್ಲಿಕ್ಕೆ ಬಿಟ್ವಿ. ಹಣ್ಣು ಬರೋದ್ರಿಂದ ಸ್ವಲ್ಪ ಲೇಟ್ ಆಯ್ತು, ಮತ್ತೆ ಲೇಟ್ ಆಗಾಗ ಸ್ವಲ್ಪ ಬತ್ತಿತ್ತು ನಮ್ಮಲ್ಲಿ, ನೀರು ಎಲ್ಲ ಬೇಗ ಡ್ರೈ ಆಯ್ತದೆ. ಆಗ ನಾವೇನ್ ಮಾಡಿದ್ವಿ, ಸ್ಪ್ರಿಂಕ್ಲೇರ್ ಮಾಡ್ಕೊಂಡೆ ಮಾಡಿ ಒಂದು 8 ದಿವಸ ಬಿಟ್ಟು ಎಲ್ಲ ಮೆಣಸನ್ನು ಕುಯ್ಯಕ್ ಶುರು ಮಾಡಿದ್ವಿ. ಸಾಮಾನ್ಯವಾಗಿ ಕಟಾವ್ ಆದ ಬಳಿಕ ನೀವು ನೀರನ್ನ ಒದಗಿಸ್ತೀರಿ, ಹಾಗೆ ಮರಗಸಿಯನ್ನ ಮಾಡ್ಕೊಳ್ತೀರಲ್ವಾ? ಹೌದು, ನಾವು ಏನ್ ಮಾಡ್ತೇವೆ ಅಂದ್ರೆ ಎಲ್ಲ ಓಪನ್ ಮಾಡಿರ್ತೀವಿ ಮರನ, ಅದರಿಂದ ಅದು ಹಣ್ಣಾಗಟ್ಟಿ ಒಂಥರ ಬತ್ತದಾಗ ಆಗುತ್ತೆ ಕಾಳೆಲ್ಲ ಸ್ವಲ್ಪ. ಅದಕ್ಕಾಗಿ ನಾವ್ ಏನ್ ಮಾಡಿದ್ವಿ, ಈ ವರ್ಷ ನೀರನ್ನೇ ಕೊಟ್ಟಿವಿ. ಫಸ್ಟ್ ನೀರು ಕೊಟ್ಟು ಒಂದು 8 ದಿವಸ 10 ದಿವಸ ಬಿಟ್ರೆ ಸ್ವಲ್ಪ ಹಸಿರು ಮತ್ತೆ ಎಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. ಆಮೇಲೆ ಸ್ವಲ್ಪ ತೂಕನು ಬರ್ತದೆ ಅದು ನೀರು ಜಾಸ್ತಿ ಕೊಟ್ರೆ. ಹಾಗಾಗಿ ಈ ವರ್ಷ ನೀರು ಕೊಟ್ಟೆ ಮೆಣಸನ್ ಕುಯ್ದಿದ್ ನಾವು. ನೀರಿಗೆ ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ? ಕೊಳವೆ ಬಾವಿ ಇದೆಯೋ ಅಥವಾ ಕೆರೆ ಇದೆಯೋ, ಹೊಳೆ ಇದೆಯೋ, ಹೇಗೆ? ಹೌದು, ಕೊಳವೆ ಬಾವಿ ಇದೆ. ಎಲ್ಲಾ ಮೆಣಸುಗಳಿಗೂ ಡ್ರಿಪ್ ಇರಿಗೇಷನ್ ಮಾಡಿದ್ವಿ. ಪ್ರತಿ ಒಂದು ಮರಕ್ಕೂ ಡ್ರಿಪ್ ಮಾಡಿ ಕಟ್ಟಿದ್ವಿ. ಆ ನೀರು ಅದಕ್ಕೆ ಸಾಲದಿಲ್ಲ, ಹಾಗಾಗಿ ನಾವು ಅದನ್ನ ಬಿಟ್ಟು ಈಗ ಕೊಳವೆ ಬಾವಿಯಿಂದ ಸ್ಪ್ರಿಂಕ್ಲೇರ್ ಮಾಡ್ತಾ ಇದೀವಿ. ಸ್ವಲ್ಪ ಲಾಸ್ ಆಗ್ತದೆ, ಅದನ್ನ ಜೆಟ್ ಇಟ್ ಮಾಡಿ ಹೊಡಿತೀವಿ, ಆ ನೀರು ಸರಿ ಆಗುತ್ತೆ. ಇವಾಗ ಇಲ್ಲೆಲ್ಲ ಸಾಮಾನ್ಯವಾಗಿ ಕಾಫಿ ಜೊತೆಗೆ ಕಾಳು ಮೆಣಸು ಹಾಕಿರೋರು ಮರಕಪಾತನ ಯಾವಾಗ ಶುರು ಮಾಡ್ಕೊಳ್ತಾರೆ, ಯಾವಾಗ ಮುಗಿಸ್ತಾರೆ? ಕಾಫಿ ಜೊತೆ ಕಾಳು ಮೆಣಸು ಹಾಕಿರೋರು ಸ್ವಲ್ಪ ಕಾಫಿಗೆ ಈಗ ಬೋರ್ಲ್ ಎಲ್ಲ ಜಾಸ್ತಿ ಇರೋದ್ರಿಂದ ಮಾರ್ಚ್ ಮತ್ತೆ ಒಂದು ಮಳೆ ಬೀಳಗಂಟ ನೋಡ್ತಾರೆ. ಮಳೆ ಬಿದ್ದ ಮೇಲೆ ಮರಗಸಿ ಮಾಡ್ತಾರೆ. ಮಳೆ ಬಿದ್ದ ಮೇಲೆ ಮರಗಸಿ ಮಾಡಿದ್ರೆ ಬೋರ್ಲ್ ಸ್ವಲ್ಪ ಕಡಿಮೆ ಆಗುತ್ತೆ, ಮೆಣಸು ಆಗೋದಿಲ್ಲ. ಬರೀ ಚಿಗುರು ಬಂದ್ಕೊಂಡು ಆ ಟೈಮಿಗೆ ಮಳೆ ಬಿದ್ದು ನೆರಳು ಓಪನ್ ಮಾಡಿದ್ರೆ ಮೆಣಸಿಗೆ ಏನು ಅನುಕೂಲ ಆಗೋದಿಲ್ಲ. ಅದರಿಂದ ನನ್ನ ಅಭಿಪ್ರಾಯ ಫೆಬ್ರವರಿ ಫಸ್ಟ್ ವೀಕ್ ಇಂದ ಮರಗಸಿ ಎಲ್ಲ ಮಾಡಿ ಓಪನ್ ಮಾಡ್ಕೊಂಡು ಮಾರ್ಚ್ ಫಸ್ಟ್ ವೀಕ್ ಇಂದ ನೀರು ಕೊಟ್ರೆ ಮೆಣಸು ಅಂತೂ ಎಲ್ಲಾರ ತೋಟದಲ್ಲಿ ಆಗುತ್ತೆ. ಅದೇ ತರ ಮತ್ತೆ ಸ್ಪ್ರೇನು ಮಾಡಬೇಕು, ವ್ಯವಸ್ಥೆನ ಅಂತೂ ಹೊಡಿಲೇಬೇಕು. ಆಮೇಲೆ ಬೋಡನು ಅಷ್ಟೇ, ಬೋಡನು ಜೊತೆನೆ 1 ತಿಂಗಳು 1.5 ತಿಂಗಳು ಬಿಟ್ಟು ಹೊಡೆದ್ರೆ ಮೆಣಸು ಅಂತೂ ನಮ್ಮಲ್ಲಿ ಆಗ್ಬಹುದು. ಕಾಳು ಮೆಣಸಿನಲ್ಲಿ ನೀವು ಕಾಳು ಬಿಡಿಸುವ ಒಂದು ಯಂತ್ರವನ್ನು ಇಟ್ಕೊಂಡಿದ್ರೆ ಹೇಗೆ? ನಮಗೆ ಈಗೇನು ದೊಡ್ಡ ಮೆಣಸು ಆಗೋದಿಲ್ಲ, 1,000 ಕೆಜಿ ಮೆಣಸು ಆಗುತ್ತೆ. ಅದು ಇಟ್ಕೊಂಡ್ರೆ ಆಗ್ಬೋದು. ಇಲ್ಲಿ ಪಕ್ಕದಲ್ಲಿ ಇದೆ ನಮ್ಮಲ್ಲಿ, ಅಲ್ಲಿ ಹೋಗಿ ನಾವು ಬಿಡಿಸೋದು ಇದು ಮಾಡಿಸ್ಕೊ ಬರ್ತೀವಿ. ಮೊದಲು ತುಳಿತಾ ಇದ್ದೋ ಕಾಲಲ್ಲಿ, ಫಸ್ಟ್ ವರ್ಷ ಎಲ್ಲ 600-700 ಕೆಜಿ ಎಲ್ಲ ಕಾಲಲ್ಲಿ ತುಳಿದು ಬಿಡಿಸ್ತಾ ಇದ್ವಿ. ಇವಾಗ ಮನೆ ಪಕ್ಕದಲ್ಲಿ ಇದೆ, ಅವರಲ್ಲಿ ಹೋಗಿ ಮಾಡಿಸ್ಕೊ ಬರ್ತೀವಿ. ಸಮುದ್ರ ಮಟ್ಟದಿಂದ 1,000 ಅಡಿ ಎತ್ತರದಲ್ಲಿದೆ, ಹಾಗೆ ಈಗ ಅಂತ ಮಾತಾಡೋದಿದೆ. ತಾಕೇರಿಯ ನಿಮ್ಮ ತೋಟ ಎಷ್ಟು ಎತ್ತರದಲ್ಲಿದೆ ಅಂತ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆಯಾ ಅಥವಾ ನೀವು ಗಮನ ಹರಿಸಿ ಹೇಳಬಲ್ಲರೆ ಹೇಗೆ? ಸಮುದ್ರ ಮಟ್ಟಕ್ಕಿಂತ 380 ಅಡಿ ಹೈಟ್ ಇದೆ, ಎತ್ತರದಲ್ಲಿ ಮೆಣಸು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಆದ್ರೆ ನಮ್ದು ಇನ್ನೊಂದು ತೋಟ ಬೆಟ್ಟದಲ್ಲೇ ಇದೆ, ಅಲ್ಲಿನೂ ಅಷ್ಟೇ. ಅಲ್ಲಿ ಫಸ್ಟ್ ಎಲೆಕ್ಕಿ ಇತ್ತು, ಎಲೆಕ್ಕಿ ಇರುವಾಗ ಮೆಣಸು ಹಾಕಿದ್ವಿ. ಅದ್ರಲ್ಲಿ 300 ಬಳ್ಳಿ ಇದೆ, ಅದರಲ್ಲೂ ಅದೇ ತರ ಫಸ್ಟ್ ನಾವು ಫೆಬ್ರವರಿಗೆ ನೀರು ಸ್ಟಾರ್ಟ್ ಮಾಡಿ ಹೊಡೆಯೋಣ ಅಂತ ಹೊಡೆದಿದ್ವಿ. ಅದು ತುಂಬಾ ಚೆನ್ನಾಗಿದೆ ಸರ್ ಈ ವರ್ಷ, ಅಲ್ಲೂ ಮೆಣಸು ಆಗಿದೆ. ಮತ್ತೆ ಈ ವರ್ಷನು ಅಲ್ಲಿ ತುಂಬಾ ಚೆನ್ನಾಗಿ ತಿರಿ ಎಲ್ಲ ಬಂದಿದೆ, ಸ್ಪ್ರೇನು ಹೊಡೆದಿದ್ವಿ. ಅದನ್ನು ನೋಡ್ಬೇಕು ಸರ್ ಈ ವರ್ಷ ಹೇಗೆ ಆಗುತ್ತೆ ಅಂತೇಳಿ. ನೋಡಿ, ಎಷ್ಟು ಎತ್ತರದಲ್ಲಿದೆ ಅನ್ನೋದು ಪ್ರಶ್ನೆ ಅಲ್ಲ, ಆದ್ರೆ ನೀವು ಮಾಡೋ ಕೆಲಸ ಬಹಳ ಮುಖ್ಯವಾಗಿ ಪರಿಣಾಮಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಫೆಬ್ರವರಿಯಲ್ಲೇ ಮರಕಪಾತನ್ನ ಮುಗಿಸ್ಬಿಟ್ಟು ಆಮೇಲೆ ಫೆಬ್ರವರಿಯಲ್ಲೇ ನೀರು ಕೊಟ್ಟು ಮುಗಿಸ್ತೀರಾ ಅಥವಾ ಮಾರ್ಚ್ ನಲ್ಲಿ ಕೊಡ್ತೀರಾ, ಹೇಗೆ? ಎಷ್ಟು ಎತ್ತರ ಇರೋದು ಮುಖ್ಯ ಅಲ್ಲ, ಯಾಕೆಂತ ಹೇಳಿದ್ರೆ ಅದಕ್ಕೆ ನಾವೇ ಕಾರಣ. ದಾಕಿಯರಲ್ಲಿ ಮೆಣಸು ಆಗೋದಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ನೋಡ್ತಾರೆ ಜನ ಬಂದು. ಮೆಣಸನ್ನು ನಾನು ಯಾರು ಬಂದ್ರೆ ತೋರಿಸ್ತೇನೆ, ಸುಂಟಿಕೊಪ್ಪ ಸೈಡ್ ಇರ್ತದೆ, ಅಷ್ಟು ಇಳುವರಿ ಬರೋದಿಲ್ಲ. ಅದಕ್ಕಿಂತ ಮೆಣಸು ನಮಗೆ ಮಾಡಿದ್ರೆ ವರ್ಕೌಟ್ ಆಗ್ಬೋದು ಅನ್ನೋ ರೇಟ್ ಇದಕ್ಕೆ ನಾನೇ ಈಗ ಮೆಣಸನ್ನ ಒಂದೇ ಬಳಿ ಕುಯ್ಸಿ ನೋಡ್ತೀನಿ. ಒಂದು ಬಳಿಲಿ 28 ಕೆಜಿ ಹಸಿ ಬಂತು. ಹಸಿ 2.75 ಕೆಜಿಗೆ 1 ಕೆಜಿ ಬರ್ತದೆ, ಹಣ್ಣಾದ್ರೆ 2.5 ಕೆಜಿ ಬರ್ತದೆ, 2 ಕೆಜಿ ಬರ್ತದೆ. ಆಗ ನೋಡಾಗ ನಮಗೆ ಒಂದು ಬುಡದಲ್ಲಿ 10 ಕೆಜಿ ಬಂದ್ರೆ ಇವತ್ತಿನ ರೇಟ್ ಅಲ್ಲಿ ಒಂದು 5,000 ರೂಪಾಯಿ ಅಷ್ಟು ಸಿಗುತ್ತೆ. ಆಗ ಮೆಣಸು ಮಾಡಬಹುದು, ಬರೀ ಹೀಗೆ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಕರೆಕ್ಟ್ ಆಗಿ ಫೆಬ್ರವರಿ ಮತ್ತೆ ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ನೀರು ಕೊಟ್ಟು ಆದ್ರೆ ಮೆಣಸು ಅಂತ ಬೆಳಿಬಹುದು. ಮತ್ತೆ ಮಾರ್ಚ್ ನಂತರ ಈಗ ಏಪ್ರಿಲ್ ಮಳೆ ಬರಲಿಲ್ಲ, ಬೇಸಿಗೆಯಲ್ಲೂ ಒಂದ್ಸಾರಿ ನೀರು ಒದಗಿಸೋದಿದೆಯಾ ನೀವು? ಹೌದು, ವರ್ಷ ಅದೇ ತರ ಆಯ್ತು. ನಾವು ಫಸ್ಟ್ ಕುಯ್ಯೋಗ್ಲೇ ನೀರು ಕೊಟ್ಕೊಂಡು ಮೆಣಸು ಕುಯ್ದಿದ್ದು ನೋಡಿ, ಒಂದು 8 ದಿವಸ ಬಿಟ್ಟು ಕುಯ್ದ್ವಿ. ಆಮೇಲೆ ಮಳೆ ಬರಲೇ ಇಲ್ಲ. ಈ ವರ್ಷ ಮಾರ್ಚ್ 22ಕ್ಕೆ ಮಳೆ ಆಗಿದ್ದು, ಕಳೆದ ವರ್ಷ ಮಾರ್ಚಿಯಲ್ಲಿ ಮಳೆ ಬೀಳೋದ್ರಿಂದ ತುಂಬಾ ಅನುಕೂಲ ಆಗಿತ್ತು. ಮಳೆ ಬೀಳಲಿಲ್ಲ ಅಂತ ಹೇಳಿದ್ರೆ ನಾವು ಸ್ಪ್ರಿಂಕ್ಲರ್ ಸ್ಟಾರ್ಟ್ ಮಾಡಿ ನೀರು ಹೊಡೆದು ಅದಕ್ಕೆ ಪಸೆ ಬರಾಗಿ ಮಾಡ್ತೀವಿ ಸರ್. ಸಮಸ್ಯೆಗಳಿಗೆ ಪರಿಹಾರಗಳನ್ನ ಹುಡುಕುವ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಆಗ್ಲಿಕ್ಕಿಲ್ಲ ಅಂತ ಅನ್ಕೊಂಡು ಸುಮ್ನಿರೋದ್ಕಿಂತ ಆ ಕಡೆ ಕಡೆ ನೋಡ್ತಾ ಇದ್ರೆ ಜನ ಮಾಡಿರೋದು ನಮ್ಮ ಗಮನಕ್ಕೆ ಬರುತ್ತೆ. ಮತ್ತೆ ನಮ್ಮಲ್ಲೂ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿಕೊಂಡು ಕೆಲಸಗಳನ್ನ ಕೈಗೊಂಡ್ರೆ ಅನುಕೂಲ ಆದೀತು. ಏಲಕ್ಕಿ ಬೆಳೆಯುವ ಈ ಪ್ರದೇಶದಲ್ಲಿ ಕಾಳು ಮೆಣಸನ್ನ ಹಾಕೊಂಡು ಅದರ ಪರಿಣಾಮವನ್ನು ಕಂಡಿದ್ದೀರಿ. ಫಸಲು ಬರೋದಿಲ್ಲ ಅನ್ನೋರಿಗೆ ನಿಮ್ಮ ಈ ಕೆಲಸಗಳು ಒಳ್ಳೆ ಉತ್ತರ ನೀಡುತ್ತವೆ. ಯಾವ್ದು ತಳಿ ಕಾಳು ಮೆಣಸು ತಾವು ಹಾಕಿರೋದು? ಫಸ್ಟ್ ನಮಗೆ ಗೊತ್ತಿರ್ಲಿಲ್ಲ, ಆಗೆಲ್ಲ ಕರಿಮುಂಡ ಹಾಗೆ ಬಡ್ಕ ಅಂತ ಹೇಳ್ತಿದ್ರು. ಅದನ್ನ ಸ್ವಲ್ಪ ಹಾಕಿದೆ ನಾವು, ಬೇರೆ ಕಡೆ ಎಲ್ಲ ಬರ್ತದೆ, ನಮ್ಮ ತೋಟದಲ್ಲಿ ಏನೋ ಅಂತ ಇಳುವರಿ ಬರ್ಲಿಲ್ಲ ಅದು. ಅದರಿಂದ ನಾವು ಈಗೆಲ್ಲ ಪನ್ನೀರ್ ಒನ್ ಅಂತ ಹೇಳಿ ಅದು ಬೇರೆ ಕಡೆ ನರ್ಸರಿ ತಂದಿದ್ದು, ತಂದೆಲ್ಲ ಹಾಕಿ ಪನ್ನೀರೇ ಇರೋದು ನಮ್ಮ ತೋಟದಲ್ಲಿ ಸಾಮಾನ್ಯ. ತುಂಬಾ ಚೆನ್ನಾಗಿ ಬರ್ತದೆ ಪನ್ನೀರ್ ಇಲ್ಲಿಗೆ. ಪನ್ನೀರು ಒಂದು ತಳಿಯನ್ನ ಹಾಕೊಂಡು ತುಂಬಾ ಏನು ನೀವು ಖರ್ಚು ಮಾಡ್ಲಿಕ್ಕೆ ಹೋಗಿಲ್ಲ, ಏನೆಲ್ಲ ಸಂಕಿಷ್ಟ ವಿಚಾರಗಳನ್ನು ಹೇಳ್ತಾ ಇಲ್ಲ, ಬಹಳ ಸರಳ. ಮೂರು ಸಾರಿ ಸಿಂಪರಣೆ, ಒಂದು ಸಾರಿ ಬಾವಿಸ್ತಿನ್ನು, ಎರಡು ಸಾರಿ ಬೋರ್ಡು, ಆಮೇಲೆ ನೀರು ಕೊಡೋದು, ಮರಕಪಾತ್ ಮಾಡೋದು, ಮತ್ತೆ ಸಗಣಿ ಗೊಬ್ಬರ ಹಾಕೊಳ್ಳೋದು. ರಾಸಾಯನಿಕ ಗೊಬ್ಬರವನ್ನು ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ರಿ, ಸಗಣಿ ಗೊಬ್ಬರವನ್ನು ಯಾವಾಗ ಹಾಕ್ತೀರಿ? ಅದಕ್ಕೆ ಟ್ರೈಕೋಡರ್ಮವನ್ನು ಸೇರಿಸಿ ಕೊಡ್ತೀರಾ ಹೇಗೆ? ಹೌದು, ನಾವು ಸಗಣಿ ಗೊಬ್ಬರ ಇಲ್ಲಿ ಹಳ್ಳಿ ಕಡೆ ಎಲ್ಲಾದರೂ ಸಿಕ್ಕದಾಗ ಟ್ರ್ಯಾಕ್ಟರ್ ತಂದು ಒಂದು ಗುಂಡಿ ಮಾಡಿ ಸುರ್ಕೋತೀವಿ. ಆಮೇಲೆ ಇಲ್ಲಿ ಗುಂಡಿ ಇಲ್ಲ ಅಂದ್ರೆ ರೋಡ್ ಸೈಡ್ ಅಲ್ಲಿ ಸುರಿದು ಬಿಟ್ಟು, ಮತ್ತೆ ಹೊರಗಡೆ ಎಲ್ಲ ಕುರಿ ಗೊಬ್ಬರ ಸಿಕ್ಕಿದ್ರೆ ಕುರಿ ಗೊಬ್ಬರ ತಂದು ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಟ್ರೈಕೋಡರ್ಮ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡ್ತೀವಿ. ಆಮೇಲೆ ಮಳೆ ಸ್ಟಾರ್ಟ್ ಆಗೋ ಮೊದಲು ಒಂದು ಏಪ್ರಿಲ್ಗೆಲ್ಲ ಫ್ರೀ ಇದ್ದಾಗ, ಮಳೆ ಆದ್ಮೇಲೆ ಕಷ್ಟ ಹಾಕೋದಕ್ಕೆಲ್ಲ ಸ್ವಲ್ಪ ಜಾರದು ಇದೆಲ್ಲ ಆಗುತ್ತೆ ಸಗಣಿ ಗೊಬ್ಬರ. ಅದಕ್ಕೆ ಏಪ್ರಿಲ್ ಅಂತೂ ಸಗಣಿ ಗೊಬ್ಬರ ಒಂದು ಟ್ರಿಪ್ ಕೊಡ್ತೇವೆ. ಇನ್ನು ಏನಾದರೂ ಸಗಣಿ ಗೊಬ್ಬರ ಉಳಿದಲ್ಲಿ ಅಕ್ಟೋಬರ್ ಟೈಮಿಗೆ ಪುನಃ ಒಂದು ರೌಂಡ್ ಸಗಣಿ ಗೊಬ್ಬರ ಹಾಕ್ತೇವೆ. ಕಾಫಿಗೆ ರಾಸಾಯನಿಕ ಗೊಬ್ಬರವನ್ನು ಕೊಡೋದಿದೆಯಾ? ಹೌದು, ಕಾಫಿಗೆ ರಾಸಾಯನಿಕ ಗೊಬ್ಬರ ಎರಡು ಗೊಬ್ಬರ ಹಾಕ್ಲೇಬೇಕು, ಹಾಕ್ತೇವೆ. ಮೆಣಸಿಗಂತೂ ಇದುವರೆಗೂ ನಾವು ಮೂರು ವರ್ಷದಿಂದ ಕ್ರಾಪ್ ಬರಕ್ ಶುರು ಆದ್ರಿಂದ ನಾವು ಒಂದು ತೊಟ್ಟು ಕಂಪನಿ ಗೊಬ್ಬರನ ಹಾಕಿಲ್ಲ. ಕಾಪರ್ ಆಕ್ಸಿಕ್ಲೋರೈಡ್ ಅನ್ನ ಬಹಳಷ್ಟು ಜನ ಬಳಕೆ ಮಾಡ್ಕೊಳ್ತಾರೆ ಕಾಳು ಮೆಣಸಿಗೆ, ನೀವು ಉಪಯೋಗಿಸ್ಕೊಳ್ಳೋದಿಲ್ವಾ? ಇಲ್ಲ, ನಾವು ಆತರ ಯಾವ್ದು ಹಾಕಿಲ್ಲ. ಸ್ವಲ್ಪ ಈ ವರ್ಷ ಮೆಣಸು ಬೇರೆ ಮಾಡಬೇಕು ಅಂತಿದೆ, ಅವಾಗ ಇನ್ನು ನೋಡ್ಬೇಕು ಸರ್ ಅದೇನ್ ಮಾಡ್ಬೇಕಂತ. ಸುಬೈನೂರೆ, ಕಾಳು ಮೆಣಸಿನ ವಿಚಾರದಲ್ಲಿ ನೋಡೋದಾದ್ರೆ ಕಾಳು ಮೆಣಸಿಗೆ ಅರೇಬಿಕಾ ಸೂಕ್ತ ಆಗ್ತದ, ರೋಬಸ್ಟ ಒಳ್ಳೇದ ಅಂತ ಹೇಳ್ತೀರಾ? ಕಾಳು ಮೆಣಸಿಗೆ ನಮ್ಮೂರಲ್ಲಿ ಅರೇಬಿಕಾ ಇರೋದ್ರಿಂದ ಅರೇಬಿಕಾ ಸೂಕ್ತ ಅಂತ ಬೇರೆ ಕಡೆಯವರೆಲ್ಲ ಹೇಳ್ತಾರೆ. ಉದಾಹರಣೆಗೆ ಐಗೂರು ಸೈಡ್ ಎಲ್ಲ ಅರೇಬಿಕಾ ಇದ್ರೆ ಸೇಡ್ ಜಾಸ್ತಿ ಇರ್ತದೆ, ಸೇಡ್ ಇಟ್ಟರೆ ಮೆಣಸು ಉಳಿತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಅರೇಬಿಕಾಗೆ ತುಂಬಾ ನೆರಳು ಬಿಟ್ಟಿದ್ರಿಂದ ಮತ್ತೆ ಸ್ವಲ್ಪ ಶೀತ ಜಾಸ್ತಿ ಇರ್ತದೆ, ಅದರಿಂದ ನಮಗೆ ಏನಷ್ಟು ಅನುಕೂಲ ಕಾಣಿಸೋದಿಲ್ಲ ಅರೇಬಿಕಾಗೆ. ರೋಬಸ್ಟ್ ಆದ್ರೆ ನಮ್ಮಲ್ಲಿಗೆ ಸ್ವಲ್ಪ ಬಿಸಿಲು ಜಾಸ್ತಿ ಹೊಡಿತೀವಿ, ಮರ ಎಲ್ಲ ಓಪನ್ ಮಾಡಬಹುದು, ನಮ್ಮಲ್ಲಿ ರೋಬಸ್ಟ್ ಇದ್ರೆ ಒಳ್ಳೇದು ಮೆಣಸಿಗೆ. ಕೋಲ್ಡ್ ರೋಬಸ್ಟ, ಆಮೇಲೆ ಸೆಲೆಕ್ಷನ್ ರೋಬಸ್ಟ, ಇನ್ನು C6 ಇದನ್ನೆಲ್ಲ ಹೇಳೋದಿದೆ, ನೀವೆಲ್ಲ ಯಾವ್ದನ್ನ ಹೆಚ್ಚಿಗೆ ಮಾಡ್ಕೊಳ್ತಾ ಇದೀರಿ? ಹೌದು, ಓಲ್ಡ್ ರೋಬಸ್ಟ ಇಲ್ಲ, ಇಲ್ಲಿ ಎಲ್ಲ C6 ಇರೋದು ನಮ್ದು, ಸ್ವಲ್ಪ ತುಂಬಾ ಜಾಸ್ತಿ ಇಲ್ಲ. ಅದರೊಳಗೆ ಎಲ್ಲ ಮೆಣಸಿನ ಫಸ್ಟ್ ಎರಡಡಿ ಮೂರಡಿ ಬರ ತನಕ ಬಿಟ್ಟು ಆಮೇಲೆ ರೋಬಸ್ಟ್ ಹಾಕಿದ್ದು ನಾವು, ಅದರಿಂದ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ಎಲ್ಲ ಮೆಣಸಿದ್ರಲ್ಲಿ. ಫೆಬ್ರವರಿಯಲ್ಲಿ ಮರಕಪಾತ್ ಮಾಡ್ಕೊಂಡ್ರೆ ಅರೇಬಿಕಾ ಕಾಫಿ ಹಾಕೊಂಡಿರೋರಿಗೆ ಅನಾನುಕೂಲ ಆದೀತೇನೋ ಅನ್ನೋ ಒಂದು ಆಲೋಚನೆ ಸಹಜವಾಗಿ ಮೂಡುತ್ತೆ, ಏನಂತೀರಿ? ಹೌದು, ಫೆಬ್ರವರಿಯಲ್ಲಿ ಮರಗಸಿ ಮಾಡಿದ್ರೆ ಬೋರರ್ ಜಾಸ್ತಿ ಆಗುತ್ತೆ, ಆಮೇಲೆ ಗಿಡನೂ ಸ್ವಲ್ಪ ವೀಕ್ ಆಗ್ತವೆ, ಅದರಿಂದ ಮೆಣಸು ಬೆಳಿಬೇಕು ಅಂದ್ರೆ ಅರೇಬಿಕಾ ಆಗೋದಿಲ್ಲ. ಯಾಕಂದ್ರೆ ಫೆಬ್ರವರಿಯಲ್ಲಿ ಮರಗಸಿ ಮಾಡಿದ್ರೆ ಅರೇಬಿಕಾ ಕಾಫಿ ಸ್ವಲ್ಪ ಬೋರರ್ ಜಾಸ್ತಿ ಆಗಿ ನಷ್ಟ ಆಗುತ್ತೆ. ಆಯ್ತು, ಅರೇಬಿಕಾವನ್ನ ಕಳ್ಕೊಳ್ಳಕ್ಕೆ ನಮ್ಗೆ ಇಷ್ಟ ಇಲ್ಲ, ಕಾಳು ಮೆಣಸನ್ನು ಉಳಿಸ್ಕೊಂಡು ಇಳುವರಿಯನ್ನ ಪಡ್ಕೋಬೇಕು, ಹೇಗೆ ಮಾಡ್ಬೇಕಂತ ಹೇಳ್ತೀರಿ? ಹಾಗೆ ಅರೇಬಿಕಾ ಉಳಿಸ್ಕೋಬೇಕು ಅಂದ್ರೆ ಮೆಣಸು ಉಳಿಯೋದಿಲ್ಲ, ಯಾಕಂದ್ರೆ ನೆರಳಿದ್ದಲ್ಲಿ ಮೆಣಸು ಬರೋದು ಇಲ್ಲ, ಹಾಗಾಗಿ ಮೆಣಸುಗೆ ಮರ ಎಲ್ಲ ಓಪನ್ ಮಾಡಬೇಕಾಗುತ್ತೆ, ಹಾಗ ಅರೇಬಿಕಾ ಬೋರರ್ ಬಂದು ಹೋಗುತ್ತದೆ. ಅದರಿಂದ ರೋಬಸ್ಟ ಇದ್ರೆ ಸ್ವಲ್ಪ ಮೆಣಸಿನ ಬೆಳಿಬಹುದು, ನಮಗೆ ಅದಕ್ಕೆ ಬೇಕಾಗಷ್ಟು ನೆರಳು ಓಪನ್ ಮಾಡ್ಕೊಂಡು ರೋಬಸ್ಟ ಚೆನ್ನಾಗಿ ಚಿಗುರು ಬರ್ತದೆ, ಮತ್ತೆ ಮೆಣಸಿನ ಮೇಲೆ ಬರ್ತದೆ. ರೋಬಸ್ಟ್ಗೆ ನೀರನ್ನು ಹೊಡಿಬೇಕು ಫೆಬ್ರವರಿಲಿ, ಅದರಿಂದ ಮೆಣಸಿನ ಸಕ್ಸಸ್ ಆಗ್ತಾ ಬರ್ತದೆ. ಅರೇಬಿಕಾ ಕಾಫಿಯಲ್ಲಿ ಕಾಳು ಮೆಣಸಿಗೆ ಪೂರ್ವಕವಾಗಿ ಮರಕಪಾತನ ಮಾಡಿಕೊಂಡು ಅರೇಬಿಕಾ ಕಾಫಿಗೆ ಕಾಂಡ ಕೊರಿಯ ಕೀಟ ಬರದಂತೆ ಸಿಂಪರಣೆ ಮಾಡಿಕೊಂಡು ಅಥವಾ ಕೆಲವೇ ಕೆಲವು ಮರಗಳಲ್ಲಿ ಮರಕಪಾತನ ಮಾಡಿಕೊಂಡು ಕಾಳು ಮೆಣಸಿನಲ್ಲೂ ಇಳುವರಿ ತೆಗೆದುಕೊಳ್ಳುವ ಒಂದು ಆಲೋಚನೆಯಲ್ಲಿ ಜನ ಸಾಧ್ಯತೆಯನ್ನ ಚರ್ಚೆ ಮಾಡಿದರೆ ನಿಮ್ಮ ಪ್ರತಿಕ್ರಿಯೆ ಏನಂತೀರಿ? ಹೌದು, ಅರೇಬಿಕಾದಲ್ಲಿ ಮೆಣಸು ಬಳ್ಳಿ ಚೆನ್ನಾಗಿ ಬರ್ತದೆ, ಮತ್ತೆ ಫೆಬ್ರವರಿಯಲ್ಲಿ ಮರ ಓಪನ್ ಮಾಡಿದ್ರೆ ಬೋರರು ಜಾಸ್ತಿ ಬರ್ತದೆ. ಸ್ವಲ್ಪ ಲಿಂಡನ್ ಏನಾದ್ರೂ ಉಜ್ಜಿಕೊಂಡು ಉಳಿಸಬಹುದು, ಆದ್ರೆ ಮೆಣಸು ಸಕ್ಸಸ್ ಆಗೋದಿಲ್ಲ, ಯಾಕೆಂದ್ರೆ ಮೆಣಸಿಗಿರೋದು ನೀರು. ಮಾರ್ಚ್ ಇಲ್ಲಿ ನೀರು ಕೊಟ್ರೆ ಅರೇಬಿಕಾಕ್ಕೆ ಅದು ಪ್ರಯೋಜನ ಆಗೋದಿಲ್ಲ, ಅರೇಬಿಕಾಕ್ಕೆ ಮಳೆ ನೀರನ್ನೇ ಎಲ್ಲ ಅವಲಂಬಿಸುತ್ತಾರೆ. ಅದರಿಂದ ಈ ಮೆಣಸು ಬೆಳಿಬೇಕು ಅಂತಾದ್ರೆ ಅರೇಬಿಕಾದಲ್ಲಿ ಸ್ವಲ್ಪ ಕಷ್ಟ. ಏಲಕ್ಕಿಯ ಒಂದು ಸಂಗತಿ ಬಗ್ಗೆ ಹೇಳೋದಾದ್ರೆ ಏನಂತೀರಿ? ಮರಕಪಾತನ್ನ ಫೆಬ್ರವರಿಯಲ್ಲಿ ಮಾಡಿಕೊಂಡು ಏಲಕ್ಕಿಗೂ ತೊಂದರೆ ಆಗದಂತೆ ನೀರು ಉಣಿಸಿಕೊಂಡು ಏಲಕ್ಕಿ ಮತ್ತು ಕಾಳು ಮೆಣಸನ್ನ ಜೊತೆ ಜೊತೆಯಾಗಿ ಬೆಳೆಸ್ಕೊಂಡು ಹೋಗ್ಬೋದಾ? ಹೌದು, ಏಲಕ್ಕಿ ಒಳಗೆ ಮೆಣಸು ಚೆನ್ನಾಗಿ ಬರ್ತದೆ, ಆದ್ರೆ ಏಲಕ್ಕಿಗಿಂತ ಮೇಲೆ ಬಂದಿರಬೇಕು ಬಳ್ಳಿ, ಮತ್ತೆ ಏಲಕ್ಕಿ ಒಳಗೆ ಹೊಸದಾಗಿ ಹಾಕಿ ಬೆಳೆಯೋದು ಕಷ್ಟ. ನಮಗೆ ಏನಂತ ಹೇಳಿದ್ರೆ ನಾವು ಏಲಕ್ಕಿಗೆ ಜನವರಿ 15 ನೀರು ಕೊಡ್ತಾ ಇರ್ತೀವಿ, ಆಗ ಮೆಣಸು ಸ್ವಲ್ಪ ನೀರು ಬೇಗ ಆಗ್ಬೋದು, ಆದ್ರೂ ಅದು ಏಲಕ್ಕಿ ಗಿಡದ ಮೇಲೆ ಇದ್ದಿದ್ದ ಮೆಣಸೆಲ್ಲ ಬೇಗ ಬರ್ತದೆ. ಏಲಕ್ಕಿಗೆ ನೆರಳು ಬೇಕು ಅಂತೇನಿಲ್ಲ, ಅದಕ್ಕೆ ಎಷ್ಟು ಓಪನ್ ಮಾಡಿದ್ರು ತೊಂದರೆ ಇಲ್ಲ, ಓಪನ್ ಮಾಡಿದ್ರೆ ಮೆಣಸಿಗೆ ಒಳ್ಳೇದಾಗುತ್ತೆ, ಮೆಣಸು ಸ್ವಲ್ಪ ಬೇಗ ಬರ್ತದೆ. ಖುಷಿ ಆಯ್ತು ಸುಬ್ಬಯ್ಯನವರೆ, ಕಾಳು ಮೆಣಸನ್ನ ಚೆನ್ನಾಗಿ ಬೆಳೆಸ್ತದಿರಿ. ಸೋಮವಾರಪೇಟೆ ತಾಲೂಕಿನ ನಿಮ್ಮ ಈ ಒಂದು ಗ್ರಾಮದಲ್ಲಿ ಆಸುಪಾಸಿನ ಹಳ್ಳಿಗಳಲ್ಲಿ ಎಷ್ಟೋ ಜನ ಕಾಳ್ಮೆಂಟ್ಸ್ ಸರಿಯಾಗಿ ಇಳುವರಿ ಬರೋದಿಲ್ಲ ಅನ್ನೋ ಒಂದು ವಿಚಾರಕ್ಕೆ ನೀವು ಉತ್ತರವನ್ನ ಈ ಮೂಲಕ ಕೊಟ್ಟಿದ್ದೀರಿ. ರೈತರು ಕಾಫಿ ಬೆಳೆಗಾರರು ಈ ಒಂದು ಸಂಗತಿಗಳನ್ನು ಗಮನಿಸಿಕೊಳ್ಳಿ, ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ ಈ ಒಂದು ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೇಳಿದರೆ ಇದುವರೆಗೆ ಸೋಮವಾರಪೇಟೆ ತಾಲೂಕು ತಾಕೇರಿ ಗ್ರಾಮದ ಎನ್ಟಿ ಸುಬ್ಬಯ್ಯ ಅವರ ಕಾಳುಮೆಣಸಿನ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಸೋಮವಾರಪೇಟೆ ತಾಲೂಕಿನಲ್ಲಿ ಕಾಳುಮೆಣಸು ಬಳ್ಳಿ ಬೆಳೆತತೆ, ಇಳುವರಿ ಸರಿಯಾಗಿ ಬರ್ತಾ ಇಲ್ಲ ಅನ್ನೋ ಒಂದು ವಿಚಾರಕ್ಕೆ ಅವರ ಅನುಭವಗಳು ಈ ಸಂದರ್ಭದಲ್ಲಿ ಸ್ಪಷ್ಟೀಕರಣ ನೀಡಿದಂಗೆ ಆಗಿದ್ದಾವೆ ಅಲ್ವಾ? ಮಾತಾಡಿ ಸುಬ್ಬಯ್ಯನವರ ಜೊತೆಗೆ. ಏಲಕ್ಕಿಯನ್ನು ಚೆನ್ನಾಗಿ ಬೆಳೀತಿದ್ದಾರೆ, ಕ್ರಿಯಾಶೀಲತೆಯಿಂದ ತಮ್ಮನ್ನು ತೊಡಸ್ಕೊಂಡಿದ್ದಾರೆ. ಅವರ ಸಂಖ್ಯೆ ಹೀಗಿದೆ: 8050491216. 8050491216. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆ ತಿನ್ನದವರೇ ಇಲ್ಲ, ರೈತ ಎಂದು ಸ್ವಾರ್ಥಿ ಅಲ್ಲ. ಕೇಳುಗರೆ, ಪ್ರತಿದಿನ ಸಂಜೆ ಮಡಿಕೇರಿ ಆಕಾಶವಾಣಿಯಿಂದ ಉಪಯುಕ್ತ ಕೃಷಿ ಕಾರ್ಯಕ್ರಮಗಳು ಬಿತ್ತರವಾಗುತ್ತಿವೆ. ಪರಿಸರ ಪ್ರಿಯ ಕೃಷಿ, ಸುಸ್ಥಿರ ಕೃಷಿ ಮಾರ್ಗಗಳು, ವೃಕ್ಷಾಧಾರಿತ ಕೃಷಿ, ಮೀನು ಕೃಷಿ, ಕಾಫಿ ಕೃಷಿ, ಏಲಕ್ಕಿ ಕಾಳುಮೆಣಸು ಬೇಸಾಯ, ಹಸು ಎಮ್ಮೆ ಹಂದಿ ಆಡುಗಳ ಸಾಕಾಣಿಕೆ, ಸಾಧಕ ರೈತರ ಅನುಭವ, ಕೃಷಿ ನಿರತ ಮಹಿಳೆಯರ ಅನಿಸಿಕೆ, ಯುವಕರ ಪಾಲ್ಗೊಳ್ಳುವಿಕೆ, ಸಮಗ್ರ ಕೃಷಿ, ಹೀಗೆ ನೇರ ಪ್ರಸಾರದಲ್ಲಿ ಕೃಷಿ ರಸಪ್ರಶ್ನೆಗಳು, ಜೊತೆಗೆ ಅಲ್ಲಲ್ಲಿ ಅರ್ಥಪೂರ್ಣವಾದ ಕೃಷಿ ಗೀತೆಗಳು ಪ್ರಸಾರವಾಗುತ್ತಿವೆ. ಕೇಳಿ, ಕೊಡಗಿನ ಜನಪ್ರಿಯ ಮಾಧ್ಯಮವಾದ ಆಕಾಶವಾಣಿಯಲ್ಲಿ ನಿತ್ಯವೂ ಕೃಷಿ ಸಂಗತಿಗಳನ್ನು. ಕೃಷಿ ಪ್ರಧಾನವಾದ ನಮ್ಮ ನಾಡಿನಲ್ಲಿ ಆಕಾಶವಾಣಿಯು ಕೃಷಿ ಕ್ಷೇತ್ರದ ವಿವಿಧ ವಿಚಾರಗಳನ್ನು ನಿಮಗಾಗಿ ತಲುಪಿಸುತ್ತಿದೆ. ಪ್ರತಿದಿನದ ಸಂಜೆಯ ಕೃಷಿ ಪ್ರಸಾರದ ಪ್ರಾಯೋಜಕರು ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ. ಇದೊಂದು ಪ್ರಕಟಣೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಡಿಕೇರಿ, ಕೊಡಗು ಜಿಲ್ಲೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ರಾಷ್ಟೀಯ ಬಾಯಿ ಆರೋಗ್ಯ ಕಾರ್ಯಕ್ರಮ ಹಾಗೂ ದಂತಭಾಗ್ಯ ಯೋಜನೆಯಡಿ ದಂತ ಸಪ್ತಾಹ 2022 ಉಚಿತ ಕೃತಕ ದಂತಪಂಕ್ತಿ ಯೋಜೋಡಣೆ ಶಿಬಿರವನ್ನು ದಿನಾಂಕ 11/7/2022 16/7/2022 ಜಿಲ್ಲಾ ಆಸ್ಪತ್ರೆ ಮಡಿಕೇರಿ ಇಲ್ಲಿ ಆಯೋಜಿಸಲಾಗಿದೆ. ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿ ಹೊಂದಿರುವವರು, 45 ವರ್ಷ ಮೇಲ್ಪಟ್ಟ ವಯಸ್ಕರು, ಸಂಪೂರ್ಣ ಅಥವಾ ಭಾಗಶಃ ಹಲ್ಲುಗಳನ್ನು ಕಳೆದುಕೊಂಡವರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಪ್ರಕಟಣೆ ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ, ಇದರಲ್ಲಿ ಸೋಮವಾರಪೇಟೆ ತಾಲೂಕು ತಾಕೇರಿಯ ಮಲ್ಲಾಜೀರ ಚಂದ್ರಕಲಾ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಹದೇವಪೇಟ್ ನಿಯರ್ ಮಾರ್ಕೆಟ್, ಮಡಿಕೇರಿ. ಸುದ್ದಿ ಜೊಂಪೆ ಓದ್ತಾ ಇರವೋ ಕನ್ನಡಕ ಡಿನ ದೇವಯ್ಯ. ಜೊಂಪೆ ಮುಖ್ಯಾಂಶಗ: ಮುಂಗಾರು ಪರಿಸ್ಥಿತಿ ಎದುರಿಸಿಕೆ ಸರ್ಕಾರದ ಎಲ್ಲ ರೀತಿನ ತಯಾರು. ಆರ್ ಅಶೋಕ್. ಜುಲೈ 11-16 ದಂತಭಾಗ್ಯ ಸಪ್ತಾಹ ಜಂಬರ್ ಜೊಂಪೆನ ವಿವರ. ರಾಜ್ಯದಲ್ಲಿ ಮುಂಗಾರು ಪರಿಸ್ಥಿತಿನ ಎದುರಿಸಿಕೆ ಸರ್ಕಾರ ಎಲ್ಲಾ ತರದ ಸಿದ್ಧತೆ ಮಾಡಿಕೊಂಡಿದ್ದ ಕಂದಾಯ ಸಚಿವರಾದ ಆರ್ ಅಶೋಕವು ತಿಳಿಸಿದರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಪ್ರಾಕೃತಿಕ ವಿಕೋಪ ಎದುರಿಸುವ ನಿಟ್ಟಿನಲ್ಲಿ ಈಗಾಗಲೇ ಸಭೆ ನಡೆಸಿದ್ದು ರಾಜ್ಯದ 7 ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಆಗಿದ್ದು 18 ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಆಗಿತ್ತು. ಸದ್ಯ ಇನ್ನು 3 ದಿನಗಳವರೆಗೆ ಹೆಚ್ಚು ಮಳೆ ಆದೇತ ಹವಾಮಾನ ಇಲಾಖೆನ ಮಾಹಿತಿ ಕೊಟ್ಟುತ್ತ ಕಂದಾಯ ಸಚಿವರು ತಿಳಿಸಿದರು. ಕೃಷಿ ಕ್ಷೇತ್ರದಲ್ಲಿ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕೆಲಸಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡಿರುವ ಮತ್ತು ರೈತ ಸಮುದಾಯದ ಶ್ರೇಯೋಭಿವೃದ್ಧಿಗೆ ಹೆಚ್ಚಿನ ಕೊಡುಗೆ ನೀಡುತ್ತಿರುವ ಪರಿಣಿತರಿಗೆ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿನ ಕೊಡುಗೆ ಅರ್ಜಿ ಕರೆದಳು. ಕೃಷಿ ಪಂಡಿತ ಪ್ರಶಸ್ತಿಗೆ ಸೇರಿಕೆ ಇಷ್ಟ ಇರುವ ರೈತರ ಸಂಶೋಧನೆ ಸಾಧನೆಗ ಮೂಲ ಸ್ವರೂಪದಾಗಿದ್ದು ಬೇರೆಯವರ ಸಾಧನೆಗಿಂತ ವಿಭಿನ್ನ ಆಗಿರಕು ಹಾಗೆ ಕೃಷಿ ಕ್ಷೇತ್ರದ ಏಳಿಗೆಗೆ ಕಾರಣ ಆಗಿರಕು. ಈ ಪ್ರಶಸ್ತಿಗೆ ಅರ್ಜಿ ಸಲ್ಲಿಸುವ ರೈತ ಹಂಗೆ ರೈತ ಮಹಿಳೆಯರು ಸ್ಥಳೀಯ ರೈತ ಸಂಪರ್ಕ ಕೇಂದ್ರದಿಂದ ಅರ್ಜಿ ತಕೊಂಡು ಭರ್ತಿ ಮಾಡಿ ಜುಲೈ 22 ಒಳಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಸಲ್ಲಿಸಕು. ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಬೋಧಕ ಆಸ್ಪತ್ರೆ ವತಿಯಿಂದ ಜುಲೈ 11-16 ಕೊಡಗು ವೈದ್ಯಕೀಯ ವಿಜ್ಞಾನ ಮತ್ತು ಬೋಧಕ ಆಸ್ಪತ್ರೆಯಲ್ಲಿ ಹಲ್ಲಿನ ಚಿಕಿತ್ಸಾ ವಿಭಾಗ ಇದರ ಕೂಡುಕೂಟಲ್ಲಿ ದಂತಭಾಗ್ಯ ಸಪ್ತಾಹ ಜಂಬರ ನಡೆದಿದೆ. ಪ್ರಸಕ್ತ 2022-23 ಸಾಲಿಗೆ ಕೊಡಗು ಜಿಲ್ಲೆಯಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆನ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಿಗೆ ಪಿಯುಸಿ ಮತ್ತು ಪಿಯುಸಿ ಸಮಾನಾಂತರ ಕೋರ್ಸ್ಗಳಲ್ಲಿ ಓದುತ್ತಿರುವ ಅರ್ಹ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಆನ್ಲೈನ್ಲಿ ಅರ್ಜಿ ಕರೆದಳು. ಅರ್ಜಿ ಕೊಡಿಕೆ ಕಡೆ ದಿನ 15 ಆಗುತ್ತು. ಕಾರ್ಮಿಕ ಅದಾಲತ್ 20 ಅಭಿಯಾನಕ್ಕೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಿನರಾಳಕರ್ ಭೀಮರಾವ್ ಲಗಮಪ್ಪ ಅವರು ಚಾಲನೆ ಕೊಟ್ಟು ಕಾರ್ಮಿಕರ ಅಹವಾಲು ಸಮಸ್ಯೆನ ಆಲಿಸಿ ಪರಿಹರಿಸಿಕೆ ಕಾರ್ಮಿಕ ಇಲಾಖೆ ಕಾರ್ಮಿಕ ಅದಾಲತ್ 20ರನ್ನ ಜುಲೈ 15 ಆಗಸ್ಟ್ 15 ಹಮ್ಮಿಕೊಂಡಿದ್ದು ಎಲ್ಲಾ ವಲಯದ ಕಾರ್ಮಿಕರು ತಮ್ಮ ಸಮಸ್ಯೆಗಳನ್ನು ಕಾರ್ಮಿಕ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ರೊಟ್ಟಿಗೆ ತಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಕು ಹಂಗೆ ಇಲಾಖೆನ ಅಧಿಕಾರಿಗ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿ ಕಾನೂನಿನ ಪ್ರಕಾರ ಪರಿಹಾರ ಕೊಡಕುತ ಕರೆ ಕೊಟ್ಟು. ಕರ್ನಾಟಕ ಸರ್ಕಾರ ನೋಟರಿ ಅಧಿನಿಯಮದ ಪ್ರಕಾರ ಮಡಿಕೇರಿನ ವಕೀಲರಾದ ಕೆಎಸ್ ಚಂದ್ರಶೇಖರ್ ಅವರನ್ನ ಕೊಡಗು ಜಿಲ್ಲೆನ ಮಡಿಕೇರಿ ಕಂದಾಯ ತಾಲೂಕಲ್ಲಿ ನೋಟರಿಯಾಗಿ ಜೂನ್ 3 ಅನ್ವಯ ಆಗುವಂಗೆ ನೇಮಕ ಮಾಡಿದಳು. ಕೃಷಿ ವಲಯದಲ್ಲಿ ಉತ್ಪಾದಕತೆ ಹೆಚ್ಚಿಸಿಕೆ ಹಂಗೆ ರೈತರಲ್ಲಿ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಕೃಷಿ ಪ್ರಶಸ್ತಿ ಕೃಷಿ ಉತ್ಪಾದನಾ ಬಹುಮಾನ ಯೋಜನೆನ ಕೃಷಿ ಇಲಾಖೆ ವತಿಯಿಂದ ಅನುಷ್ಠಾನ ಮಾಡುತ್ತಿದ್ದು 2022-23 ಸಾಲಿಗೆ ರೈತರಿಂದ ಬೆಳೆ ಸ್ಪರ್ಧೆಗೆ ಅರ್ಜಿ ಕೊರೆದಳು. ಹೆಚ್ಚಿನ ವಿವರಕ್ಕೆ ಕೃಷಿ ಇಲಾಖೆನ ಸಂಪರ್ಕಿಸಕು. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದ ಡಾಕ್ಟರ್ ಸಂತೋಷ್ ಹನಗಲ್ಲವು ಜುಲೈ 11 ಕೊಡಗು ಜಿಲ್ಲಾ ಪ್ರವಾಸನ ಹಮ್ಮಿಕೊಂಡಳು. ಮಾನ್ಯ ಕಾರ್ಯದರ್ಶಿಯವು ಜುಲೈ 11 ಬೆಳಗ್ಗೆ 10:30 ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಜಾಗೃತಿ ಸಮಿತಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸೋಮವಾರಪೇಟೆ ತಾಲೂಕು ಆಡಳಿತ ಇವರ ಕೂಡುಕೂಟಲ್ಲಿ ನಡೆಯುವ ಕನ್ನಡ ಕಾಯಕ ವರ್ಷಾಚರಣೆ ಸಮಾರೋಪ ಜಂಬರ್ಲಿ ನುಡಿ ನುಡಿ ನುಡಿಯಾನ ಜಂಬರ್ಲಿ ಭಾಗವಹಿಸುವೆ. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ಜುಲೈ 8 ಬೆಳಗ್ಗೆ 10:00 ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿಯ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ 8:30 ಕಳೆದ 24 ಸಮಯದಲ್ಲಿ ಬಿದ್ದ ಸರಾಸರಿ ಮಳೆ 57.06 mm ಆಗಿತ್ತು. ಜನವರಿಯಿಂದ ಇಲ್ಲಿವರೆಗಿನ ಮಳೆ 1081.9 mm. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 77.15 mm. ವಿರಾಜಪೇಟೆ ತಾಲೂಕಲ್ಲಿ 42.32 mm. ಹಂಗೆ ಸೋಮರಪೇಟೆ ತಾಲೂಕಲ್ಲಿ 51.70 mm ಮಳೆ ಆಗಿತ್ತು. ಜಿಲ್ಲೆನ ಹೋಬಳಿವಾರ ಮಟ್ಟದಲ್ಲಿ ಭಾಗಮಂಡಲಲ್ಲಿ ಅತಿ ಹೆಚ್ಚು ತೆಳ್ರೆ 119.20 mm, ಸಾಂತಳ್ಳಿಯಲ್ಲಿ 117.80 mm ಮಳೆ ಆದ ವರದಿ ಆಗಿತ್ತು. ಆರಂಗಿ ಜಲಾಶಯದ ಗರಿಷ್ಠ ಮಟ್ಟ 2853 ಅಡಿ. ಇಂದಿನ ನೀರಿನ ಮಟ್ಟ 2854.12 ಅಡಿ. ಇಂದಿನ ನೀರಿನ ಒಳಹರಿವು 13974 ಕ್ಯೂಸೆಕ್ಸ್. ಇಂದಿನ ನೀರಿನ ಹೊರಹರಿವು ನದಿಗೆ 15580 ಕ್ಯೂಸೆಕ್ಸ್, ನಾಲಿಗೆ 20 ಕ್ಯೂಸೆಕ್ಸ್ ಆಗುತ್ತ ಗೊತ್ತಾಗ್ತು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾದೇವಪೇಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಈಗ ಜಾಹೀರಾತುಗಳು. ಕಳೆದ 15 ವರ್ಷಗಳಿಂದ ಅನುತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಭರವಸೆಯ ಬೆಳಕಾದ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ನಲ್ಲಿ ನೇರವಾಗಿ ಅಂದರೆ ರೆಗ್ಯುಲರ್ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ವಿಭಾಗಕ್ಕೆ ದಾಖಲಾತಿ ಆರಂಭಗೊಂಡಿದೆ. ಪಿಯುಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಹಾಗೂ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹಲವು ಡಿಸ್ಟಿಂಕ್ಷನ್ಗಳನ್ನು ನೀಡಿದ ಹೆಗ್ಗಳಿಕೆ ಪ್ರಗತಿಯದ್ದು. ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ ಹಾಗೂ ಬಸ್ಸಿನ ಸೌಲಭ್ಯವೂ ಲಭ್ಯ. ಕೂಡಲೇ ಸಂಪರ್ಕಿಸಿ ಪ್ರಗತಿ ಸ್ಟಡಿ ಸೆಂಟರ್. ಕಾಲ್ 9900190094900. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಮಳೆಗಾಲಕ್ಕೆ ಬೇಕಾದ ರೈನ್ಕೋಟ್, ಜರ್ಕಿನ್, ಸ್ವೆಟರ್, ಪುಲೋವರ್ ನಿಮಗೆ ಬೇಕಾದ ಫ್ಯಾಷನ್ ನಲ್ಲಿ ಇದೀಗ ಲಭ್ಯವಿದೆ. ವಿರಾಜಪೇಟೆಯ ಸತ್ಯನಾರಾಯಣ ಕಾಂಪ್ಲೆಕ್ಸ್ ನಲ್ಲಿರುವ ಅಭಿಷೇಕ್ ಸೆಲೆಕ್ಷನ್ ನಲ್ಲಿ. ಫೇಲ್ ಆಗಿದ್ದೀರಾ, ನೆಕ್ಸ್ಟ್ ಏನು ಅಂತ ಚಿಂತನ? ಚಿಂತನ ಗಂಗಾ ಟ್ಯೂಟೋರಿಯಲ್ಸ್ ನಲ್ಲಿದೆ ಪರಿಹಾರ. 10ನೇ ತರಗತಿಯಲ್ಲಿ ಪಾಸ್ ಆಗಿ ಪಿಯುಸಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ನೇರವಾಗಿ ದ್ವಿತೀಯ ಪಿಯುಸಿಗೆ ಖಾಸಗಿಯಾಗಿ ಪರೀಕ್ಷೆಗೆ ಕುಳಿತುಕೊಳ್ಳಲು ಅವಕಾಶ. ಹೆಚ್ಚಿನ ವಿವರಗಳಿಗೆ ಚಿಂತನ ಗಂಗಾ ಟ್ಯೂಟೋರಿಯಲ್ಸ್, ಶ್ರೀ ಕಾಮಾಕ್ಷಿ ದೇವಾಲಯದ ಬಳಿ, ಗೌಳಿಬೀದಿ, ಮಡಿಕೇರಿ. ಕಾಲ್ 9986975775. ಮೈಸೂರಿನ ಕಾವೇರಿ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಕೇರ್ ಅಸಿಸ್ಟೆಂಟ್, ಇಲ್ಲಿ 2 ವರ್ಷದ ನರ್ಸಿಂಗ್ ಕೋರ್ಸ್ಗಳಿಗಾಗಿ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ತರಬೇತಿ ಸಮಯದಲ್ಲಿ ವೇತನ ಕೂಡ ಲಭ್ಯವಿದೆ. ಮಾಹಿತಿಗಾಗಿ ಕರೆ ಮಾಡಿ 9845331087. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಸ್ ಆಫರಿಂಗ್ ಎಂಜಿನಿಯರಿಂಗ್ ಕೋರ್ಸಸ್ ಲೈಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಷೀನ್ ಲರ್ನಿಂಗ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್, ಸಿವಿಲ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡಾಟಾ ಸೈನ್ಸ್, ವಿತ್ ಎಕ್ಸಲೆಂಟ್ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಂಡ್ ಸ್ಕಾಲರ್ಶಿಪ್ ಫಾರ್ ಮೆರಿಟೋರಿಯಸ್ ಅಂಡ್ ಸ್ಪೋರ್ಟ್ಸ್ ಅಚೀವರ್ಸ್, ಆನ್ ಕ್ಯಾಂಪಸ್ ಹಾಸ್ಟೆಲ್ ಫೆಸಿಲಿಟೀಸ್. ಜಾಯಿನ್ ಸಿಐಟಿ ಕೂಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟ್, ಕೊಡಗು. ಆ ಕಾಲ್ 9631555457. ತೀತೀರ ಸಿನಿ ಕ್ರಿಯೇಷನ್ ನಳತ್ಲ್ 50 ದಿನ ಪ್ರದರ್ಶನ ಕಂಡಿತುಳ್ಳ ಕೊಡವ ಸಿನಿಮಾ ಭೀರ್ಯ ಇದೇ ತಾರೀಕು ಎಟ್ಟಲಿಂಜಿ 11 ಗತ್ತನೆ ವಿರಾಜ್ಪೇಟೆ ಅಖಿಲ ಕೊಡವ ಸಮಾಜ ಸಭಾಬಾಡಲ್ ಮಜ್ಜನ 1:24 ಪಿಂಜ ಬೈಟಾಪಕ 7 ಗಂಟೆಕ್ ಪ್ರದರ್ಶನ ಕಾಂಬ. ಎಲ್ಲಾರು ನೋಟಿತ್ತು ಒತ್ತಾಸೆ ತಾರಿಂದ ಕಟ್ಟಣಿತ್ ಭೀರ್ಯ ಸಿನಿಮಾ ತಂಡ. ಶಿರಂಗಳ್ಳಿ ಗ್ರಾಮ ಕನ್ನಡ ಒಕ್ಕೂಟ ಬೆಂಗಳೂರು ಇಂಗಡ ಆದನೆಲ್ 14ನೇ ಕಾಲತ್ರ ಒತ್ತೊರ್ಮೆ ಕೂಟ ಇದೇ 10ನೇ ತಾರೀಕು ನಾರಾಜ ಪಲಕ 9:30 ಬೆಂಗಳೂರು ವಸಂತ ನಗರ ಕೊಡವ ಸಮಾಜ ಕಾವೇರಿ ಹಾಲಲ್ ಒಕ್ಕೂಟತ್ರ ಅಧ್ಯಕ್ಷ ಮೋರ್ಕಂಡ ಸಿ ಸುರೇಶ್ ಐಂಡ ಕೊರವು ಕಾರ್ಯಕ್ರಮ ನಡಪ. ಮುಖ್ಯ ಬೆಂದೋಳಾಯ್ತು ಶ್ರೀ ಪಾಸುರಟ್ಟಿ ತಿಮ್ಮಯ್ಯ ಚಿಮ್ಮ ಪಿಂಜ ಶ್ರೀಮತಿ ಕೊಟ್ಟುಕತ್ತಿರ ಯಶೋಧ ಪ್ರಕಾಶ್ ಕೂಡಿಯಾಡುವ. ಬೆಂಗಳೂರು ವಾಸವುಳ್ಳ ಶಿರಂಗಳ್ಳಿ ಗ್ರಾಮಕ್ ಅಡಂಗನ ಎಲ್ಲ ಗ್ರಾಮಸ್ಥಂಗ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಬಂತು ಕೂಡಿಯಾಡೋಣ. ಬೆಂಗಳೂರು ಶಿರಂಗಳ್ಳಿ ಗ್ರಾಮ ಕನ್ನಡ ಒಕ್ಕೂಟತ್ರ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ವಿರಾಜಪೇಟೆ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗೋಣಿಗೊಬ್ಬಲು. ನಮ್ಮಲ್ಲಿ ಎಲ್ಲಾ ವಿಧದ ಮನೆ ಬಳಕೆಯ ಜನರೇಟರ್ಗಳು, ಸ್ಟೀಲ್ ಹಸ್ಕೋಬರ್ನ, ಕಿಸಾನ್ ಕ್ರಾಫ್ಟ್ ವೀಡ್ ಕಟರ್ಗಳು, ಸ್ಪ್ರೇ ಮಿಷಿನ್ಗಳು, ಕೀಟನಾಶಕಗಳು ದೊರೆಯುತ್ತವೆ. ಅಲ್ಲದೆ ಎಲ್ಲದರ ಸ್ಪೇರ್ ಪಾರ್ಟ್ಸ್ ಮತ್ತು ಸರ್ವಿಸ್ ಕೂಡ ಲಭ್ಯವಿದೆ. ಸಂಪರ್ಕಿಸಿ 08274298705, ಮೊಬೈಲ್ 9972218440 ಅಥವಾ 9448448744. ಇದುವರೆಗೆ ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಚೆಯ್ಯಂಡಾಣೆ ಚೇಲಾವರ ಗ್ರಾಮ ನಿವಾಸಿ ನಡಿಕೇರಿ ಎಂಡಪೌತಿ ಕುಟ್ಟಪ್ಪ ಎಂಗಡಪೊಣ್ಣು ಗಂಗಮ್ಮ ಇಂದು ಮರಣಪಟ್ಟಿತ್ತು. 92 ವಯತ್ತರ ನಡಿಕೇರಿ ಎಂಡ ಗಂಗಮ್ಮ ಎಂಗಡ ತಾಮನೆ ಕಡಂಗ ಕೋದಂಡ ಅಂಗಡ ಚಾವುಕೂಟುವೋ ಚೇಲಾವರ ಎಂಗಡ ಸ್ವಂತ ಮನೆಯಲ್ಲಿ. ದಫನ ಕಾರ್ಯ ನಾಳೆ 12 ಗಂಟೆಗೆ ವಿರಾಜಪೇಟೆ ಕೊಡವ ಸಮಾಜ ಕಾಕೊಳ ತಡಪ ಅಂದು ಒಕ್ಕ ಕಾರ ಅರಿಚಿಟ್ಟಿತ್ತು. ಬಿಶೆಟ್ಟಿಗೇರಿ ಕೊಂಗಣ ಗ್ರಾಮತರ ಪುಣಚೀರ ಪೌತಿ ರಾಜ ಶಂಭು ಎಂಗಡಪೊಣ್ಣು ಭಾರತಿ ತಾಮನೆ ತಾಪನೇರ ಕೈಕೇರಿ ಕ್ರಮ 63ನೇ ವಯತ್ತಲ್ಲಿ ಇಂದು ಮರಣಪಟ್ಟಿತು. ಪುಣಚೀರ ಭಾರತಿ ಎಂಗಡ ಅಖೇರಿ ಕಾರ್ಯ ಕೊಂಕಣ ಗ್ರಾಮತರ ಸ್ವಂತ ಮನೆ ನಡಪ ಅಂದು ಒಕ್ಕ ಕಾರ ಅರಿಚಿಟ್ಟಿತು. ಮತ್ತಿಕಾಡ್ ಗ್ರಾಮದ ಕೋರನ ಕೆಡಬ್ಲ್ಯೂ ವಿಶ್ವನಾಥ್ ಜೂಬಾ 76 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿರುತ್ತಾರೆ. ಕೋರನ ಕೆಡಬ್ಲ್ಯೂ ವಿಶ್ವನಾಥ್ ಜೂಪಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಮತ್ತಿಕಾಡು ಕೋರನ ಎಸ್ಟೇಟ್ನಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನ ಚೊಟ್ಟಣ ದಿವ್ಯ ಪ್ರದೀಪ್. കൊടകു ജില്ലയിൽ മലയര സന്ദർഭത്ത് അക്കക്ക ഭൂകൂതേ ഏറായണുണ്ട്. മിഞ്ഞത്ര ദിനത്ത് തജ്ഞങ്ങളുടെ സലഹ എടുത്തുണ്ട് അഭിവൃദ്ധി കാര്യത്തിന് കൈകൊടുത്തത് നല്ലത്. നിയമം മീരിത്ത് റെസോർട്ട് ഹോം സ്റ്റേ കൊട്ടുവാണ്ട മീത ഏറെ നിഗാഡുണ്ട്. ഏതേ കട്ടട കെട്ടുചെങ്കിയോ അത് പരിസരക്ക് ഒത്തനക്കീരുണ്ട് കന്ദായ ഇലാക്കയുടെ സച്ചിവ് ആർ അശോക് എണ്ണുച്ചി കഴിഞ്ഞ കുറി ഭൂകൂതയാണ് സന്ദർഭത്ത് മിഞ്ഞക്ക് എടുത്തോണ്ട്.